ಆಕಾಶವಾಣಿ ಬೆಂಗಳೂರು. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಈಗ ವೇಳೆ 6:50. ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ಕಿಸಾನ್ ವಾಣಿ ಕೇಳುತ್ತಿರುವ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ಇಂದಿನ ಕಿಸಾನ್ ವಾಣಿಯಲ್ಲಿ ನೀವು ಕೇಳಲಿದ್ದೀರಿ ಜಂಪಲದೆನ್ನೆ ಗ್ರಾಮದ ಎಂ ಸೂಗಪ್ಪ ಅವರ ಸಾವಯವ ಕೃಷಿ ಅನುಭವಗಳನ್ನು, ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು, ಪೇಟೆ ಧಾರಣೆ. ಮೊದಲಿಗೆ ಕೇಳಿ ಜಂಬಲ್ತೆನ್ನಿ ಗ್ರಾಮದ ಎಂ ಸೂಗಪ್ಪ ಅವರ ಸಾವಯವ ಕೃಷಿ ಅನುಭವಗಳನ್ನು. ರೈತ ಬಾಂಧವರಿಗೆ ನಮಸ್ಕಾರ. ರೈತ ಬಾಂಧವರು, ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಜಂಬಲ್ತೆನ್ನಿ ಗ್ರಾಮದ ಸುರೇಶ್ ಅವರು ಅಥವಾ ಈ ಸೂಗಪ್ಪ ಅಂತೇಳಿ ಅವರ ಸಾಮಾನ್ಯವಾಗಿ ಕರೀತಾರೆ ಊರಲ್ಲಿ, ಯುವ ರೈತರು ಇವರು. ಸಾಕಷ್ಟು ವರ್ಷದಿಂದ ಕೃಷಿಯನ್ನ ಮಾಡ್ತಾ ಇದ್ದಾರೆ. ಸಿರುವಾರ ಭಾಗದಲ್ಲಿ ವಿಶೇಷವಾಗಿ ತಾಲೂಕಿಗೆ ಬಂದ್ರೆ ನಾವಲ್ಲೆಲ್ಲ ಜಾಸ್ತಿ ಪ್ರದೇಶದಲ್ಲಿ ಭತ್ತವನ್ನ ರೈತರು ಹೆಚ್ಚಾಗಿ ಬೆಳೀತಾ ಇರ್ತಾರೆ. ಇತ್ತೀಚೆಗೆ ಹೈಬ್ರಿಡ್ ಜೋಳ ಇರ್ಬೋದು, ಬೇರೆ ಬೆಳೆಗಳನ್ನ ಬೆಳಿಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಸುರೇಶ್ ಅವರು ಯಾವ ರೀತಿ ಕೃಷಿ ಮಾಡ್ತಾ ಇದ್ದಾರೆ, ಭತ್ತದ ಒಂದು ಸಾವಯವ ಕೃಷಿ ಇರ್ಬೋದು, ಸಾವಯವ ಕೃಷಿ ಇತ್ತೀಚೆಗೆ ಅಲ್ಲಲ್ಲಿ ರೈತರು ಭತ್ತದಲ್ಲಿ ಮಾಡೋದುಂಟು, ಇವರು ಸಹ ಭತ್ತದಲ್ಲಿ ಸಾವಯವ ಕೃಷಿಯನ್ನೆಲ್ಲ ಮೊದಲು ಮಾಡಿದ್ದಾರೆ, ಜೊತೆಗೆ ಹೇಗೆ ಇಳುವರಿ ಬರ್ತಾ ಇದಾವೆ ಮತ್ತು ಭತ್ತವನ್ನ ಬೆಳೆದ್ರಿಂದ ಭೂಮಿ ಯಾವ ರೀತಿ ಹಾನಿ ಒಳಗಾಗ್ತಾ ಇದೆ ಅಂತಕ್ಕಂತ ಕೆಲವೊಂದಿಷ್ಟು ಮಾಹಿತಿಯನ್ನ ಸುರೇಶ್ ಅವರು ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ರೈತರೊಂದಿಗೆ ಹಂಚ್ಕೋತಾರೆ. ಸುರೇಶ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಸರ್ ನಮಸ್ಕಾರ. ಸರ್ ಸುರೇಶ್ ಅವರೇ, ಶಾಲೆಯನ್ನು ಎಲ್ಲಿ ತನಕ ಕಲಿತಿರ್ತಾವ? ಸರ್ ನಮ್ದು ಸೆಕೆಂಡ್ ಪಿಯುಸಿ ಆಗಿದೆ ಸರ್. ಸೆಕೆಂಡ್ ಪಿಯುಸಿ ಮುಂದೆ ಓದ್ಲಿಲ್ಲ ಸರ್? ಇಲ್ಲ ಸರ್, ಅಲ್ಲಿಗೆ ಬಿಟ್ಬಿಟ್ಟಿ ಸರ್. ಯಾಕೆ, ಕೃಷಿ ಮಾಡ್ಲಿಕ್ಕೆ ಅಂತ ಬಿಟ್ರು ಅಥವಾ ಆಸಕ್ತಿ ಇರ್ಲಿಲ್ಲ ಓದ್ಲಿಕ್ಕೆ? ಸರ್ ಓದ್ಲಿಕ್ಕೆ ಅಂತ ಏನಲ್ಲ ಸರ್, ಈಗ ಹಿನ್ನೆಲೆ ನಮ್ದು ಬಹಳ ಇದಿತ್ತು ಸರ್, ಕಠಿಣ ಇತ್ತು. ಹಂಗಾಗಿ ನಾವು ಪಿಯುಸಿ ಬಿಟ್ಟು ಆಮೇಲೆ ಏನೈತೆ, ನಾವು ಒಕ್ಕಲ್ತನಕ್ ಬಂದ್ವಿ ಸರ್. ಒಕ್ಕಲ್ತನ ಬಂದಾಗ್ಲಿಂದ ನಮ್ಗೆ ಓದೋದ್ರಕ್ಕಿಂತ ಒಕ್ಕಲ್ತನೇ ಬೆಟರ್ ಅಂತ ಅನ್ಸ್ ಸರ್. ಅನಿಸ್ತು, ಆಸಕ್ತಿ ಬಂದ್ಬಿಡ್ತು. ಆಸಕ್ತಿ ಬಂತು ಸರ್. ನಾವು 2006 ಒಕ್ಕಲ್ತನ ಮಾಡಕ್ ಸ್ಟಾರ್ಟ್ ಮಾಡಿದ್ವಿ ಸರ್. ಹೇಗೆ ನಿಮ್ದು ಒಕ್ಕಲ್ತನ, ನಿಮ್ಮ ಮನೆತನ ಉದ್ಯೋಗ ನಿಮ್ ತಂದೆಯವರಿಂದ ಒಕ್ಕಲ್ತನ ಬಂದ ಅಥವಾ ನೀವೇ ಏನಾದ್ರು ಭೂಮಿ ತಗೊಂಡ್ ಪ್ರಾರಂಭ ಮಾಡಿದ? ಇಲ್ಲ ಸರ್, ನಮ್ ಮೂಲತಃ ಒಕ್ಕಲ್ತನ ಸರ್. ನಮ್ ತಂದೆಯವರೆಲ್ಲ ಒಕ್ಕಲ್ತನದಿಂದ ಬಂದವ್ರು ಸರ್. ನಾವನು ಒಕ್ಕಲ್ತನದಲ್ಲೇ ಮಾಡ್ಬೇಕಂತ ಆಸಕ್ತಿ ಸರ್. ಹಂಗಾಗಿ ಪಿಯುಸಿ ಸೆಕೆಂಡ್ ಇಯರ್ ಅಲ್ಲಿ ನಮ್ ತಂದೆಯವರು ಓದಂದ್ರು ಸರ್. ನಾವು ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕಿನಲ್ಲಿ ಓದ್ತಾ ಇದ್ವಿ ಸರ್. ಹಂಗಾಗಿ ನಮ್ಗೆ ಇಲ್ಲಿ ಸ್ವಲ್ಪ ಸೂಟೇಬಲ್ ಅಂತ ಅನ್ಸಲ್ ಸರ್. ಓದಿದ್ರ ಏನಿಲ್ಲ, ನಾವು ಜನರಲ್ ಇದೀವಿ, ನಮ್ಗೆ ಮೂಲತಃ ಒಕ್ಕಲ್ತನ. ನಾವು ಈಗ ಓದಿದ್ರನು ಐಟಿ ಬಿಟಿ ಕಂಪ್ನಿ ಬೆಂಗಳೂರಲ್ಲಿ ಹೋದ್ರ ಅದೇ 50,000 ರೂಪಾಯಿ ಸ್ಯಾಲ್ರಿ ಇರ್ತದೆ ಸರ್. ನಾವ್ ಇಲ್ಲಿ ಒಕ್ಕಲ್ತನದಲ್ಲೇ ಮಾಡ್ಬೋದು ಅಂತೇಳಿ ಬಂದ್ವಿ ಸರ್. ಹಂಗಾಗಿ ಆ ಸಾಧನೆನೂ ಮಾಡಿವಿ ಸರ್. ನಾವು ನಿಮ್ದು ಭೂಮಿ ಅದು ಎಷ್ಟೆಷ್ಟು, ನಿಮ್ ತಂದೆಯವರಿಂದ ಬಂದಂತ ಭೂಮಿ ಎಷ್ಟು, ಜೊತೆಗೆ ಈ ಸದ್ಯ ಎಷ್ಟು ಭೂಮಿಯಲ್ಲಿ ತಾವು ಬೆಳೆಗಳನ್ನು ಬೆಳೀತಾ ಇದ್ದೀರಿ? ಸರ್ ನಮ್ದು ನಮ್ ತಂದೆಯಿಂದ ಭೂಮಿ ಬಂದಿರೋ ಸರ್ ಒಂದು 18-20 ಎಕರೆ ಅದ ಸರ್. ನಾನೊಂದು ಸ್ವಂತ ನಮ್ ತಂದೆಯವರು 2009 ಎಕ್ಸ್ಪೋರ್ಟ್ ಆದ್ರ ಸರ್. ಎಕ್ಸ್ಪೋರ್ಟ್ ಆದ ನಂತರ ನಾ 3 ಎಕರೆ ಸ್ವಂತ ಖರೀದಿ ಮಾಡಿದೀನಿ ಸರ್. ಭೂಮಿ ಡೆವಲಪ್ ಇದ್ದಿಲ್ಲ ಸರ್. ನಾವು ಆಕ್ಚುಲಿ ಹೇಳ್ಬೇಕಂದ್ರೆ 2006 ಡೆವಲಪ್ ಇದ್ದಿಲ್ಲ, ನೀರಾವರಿ ಪ್ರದೇಶ ಇತ್ತು ಸರ್. ಆದ್ರೂ ಭೂಮಿ ಜೋಳ ಹತ್ತಿ ಸೂರ್ಯಪಾನ ಬೆಳೀತಿದ್ರು ಸರ್. ಇದ್ರಲ್ಲಿ ಏನು ಬರಲ್ಲ ಅಂತೇಳಿ ಲೇವಲ್ ಮಾಡಿ ಭತ್ತ ಬೆಳೆಯಕ್ಕೆ ಸ್ಟಾರ್ಟ್ ಮಾಡಿದ್ವಿ ಸರ್. ಅಂದ್ರೆ ಗದ್ದೆ ಕನ್ವರ್ಟ್ ಮಾಡ್ಬಿಟ್ರಿ? ಹಾ, ಗದ್ದೆ ಕನ್ವರ್ಟ್ ಮಾಡಿದೀನಿ ಸರ್. ಈ ಸದ್ಯ ಎಷ್ಟು ಎಕರದಲ್ಲಿ ಪ್ರತಿ ವರ್ಷ ಭತ್ತವನ್ನ ಬೆಳೀತಾ ಇರ್ತೀರಿ? ಈ ಸರ್ ನಮ್ದು ಟೋಟಲ್ ಭೂಮಿಯಲ್ಲಿ ಭತ್ತವನ್ನು ಬೆಳೀತಾ ಇದ್ವಿ ಸರ್. ಟೋಟಲ್ ಅಂದ್ರೆ ಎಷ್ಟೆಕರೆ? ಈಗ 22 ಎಕರೆ ಅದ ಸರ್. 22 ಎಕರೆಯಲ್ಲಿ ಭತ್ತನ ಬೆಳೀತಾ ಇದ್ವಿ ಸರ್. ಈಗ ಅದರಲ್ಲಿ ನಾವು ಮಾಡಿರೋದು 7 ಎಕರೆ ಸರ್. 7 ಎಕರೆ? ಹಾ ಸರ್. ಅದರಲ್ಲಿ ಭತ್ತದ ಬೇಸಾಯ ಅನುಭವ ಎಷ್ಟು ವರ್ಷ ಭತ್ತವನ್ನ ಬೆಳಿಲಿಕ್ಕೆ? ಸರ್ ನಮಗೊಂದು 15-18 ವರ್ಷ ಆದ ಸರ್ ಅನುಭವ ಭತ್ತದ ಬೆಳೆಯಲ್ಲಿ. ಸರ್ ಏನು ಭತ್ತದ ತಳಿಗಳು ಯಾವ ಬೆಳಿತೀರಿ ಸರ್? ಭತ್ತದ ತಳಿ ಅಂತಂದ್ರೆ ಸರ್ ಈಗ ಮುಂಗಾರಲ್ಲಿ ಸರ್ ಸೋನಾ ಮಸೂರಿ ಸರ್, 5204 ಅಂತೇಳಿ ಪ್ಯೂರ್ ಸೋನಾ ಮಸೂರಿ. ಆಮೇಲೆ ಸರ್ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಬೆಳೆದಿರೋದು ಇದು 1010 ಅಂತೇಳಿ ಬರ್ತದೆ ಸರ್, ಅದು ಮಂಡಳಿಗೆ ಹೋಗುತ್ತೆ ಸರ್. ಅವಾಗ ಸ್ವಲ್ಪ ಅಂತ ಸೂಕ್ತ ಕೆಮಿಕಲ್ ಇದ್ದಿಲ್ಲ ಸರ್, ಅಂದ್ರೆ ಅದರಲ್ಲಿ ಬಿಳಿ ನೋಣ ದ್ವಾಮಿ ಅಂತೇಳಿ ಬರ್ತದೆ ಸರ್ ಭತ್ತದಲ್ಲಿ ಸೋನಾದಲ್ಲಿ. ಅದು ಕಂಟ್ರೋಲ್ ಆಗ ಇರ್ಲಾರ್ದಂತ ಕಂಟ್ರೋಲ್ ಆಗ್ತಾ ಇದ್ದಿಲ್ಲ ಸರ್. ಅದು 1010 ಅಂತೇಳಿ ಭತ್ತ ನಾಟಿ ಮಾಡಿದ್ರೆ ಸರ್ ಖರ್ಚು ಕಡಿಮೆ ಸರ್. ಅದು ಮೂರ್ ಸಲ ಗೊಬ್ಬರ ಹಾಕಿದ್ರೆ ಒಂದ್ ಎರಡ್ ಸಲ ಸ್ಪ್ರೇ ಮಾಡಿದ್ರೆ ಆಯ್ತು ಸರ್, ಅದಕ್ಕೇನು ದ್ವಾಮೆ ಬರಲ್ಲ ಸರ್ ಅದಕ್ಕೆ. ಹಂಗಾಗಿ ಸ್ಟಾರ್ಟಿಂಗ್ ಅದು ಬೆಳೆದ್ವಿ ಸರ್. ಆಮೇಲೆ ಸೋನಾಕ್ ಬಂದ್ವಿ ಸರ್. ಸೋನಾಕ ಬೆಳಿತಾ ಇದ್ವಿ ಸರ್, ಅದು 135 ದಿನ ಬೆಳೆ ಸರ್ ಸೋನಾ. 135 ಹಂಗೆ ವಾತಾ ಕ್ಲೈಮೇಟ್ ಮೇಲೆ ಡಿಪೆಂಡ್ ಆಗುತ್ತೆ ಸರ್ ಒಂದ್ 5 ದಿನ. ಆಮೇಲೆ ಸರ್ ಸಮ್ಮರ್ ಸೀಸನ್ ಅಲ್ಲಿ ಇವು ಬಂದಿದಾವ ಸರ್ ಕಾವೇರಿ ಸೋನಾ. ಕಾವೇರಿ ಸೋನಾ ಆದ್ಮೇಲೆ ಇವು ಬರ್ತಾವ ಸರ್ RNR ಅಂತೇಳಿ ಹೊಸ ತಳಿ ಬಂತು. ಇದರಲ್ಲಿ ವೆರೈಟಿ IR93 ಅಂತೇಳಿ ಬಂತು. ಹಾ ಸರ್, ನಾನಾ ರೀತಿ ತಳಿಗಳು ಬಂದಿದಾವ ಸರ್. NDLR ಅಂತೇಳಿ ಬಂತು. ಆದ್ರೂ ಎಲ್ಲ ಬೆಳೆಕ್ಕಿಂತ ಕಾವೇರಿ ಸೋನಾ ಬೆಸ್ಟ್ ಸರ್. 90 ದಿನಕ್ ಬರ್ತದೆ ಸರ್ ನಾಟಿ ಮಾಡಿದ್ಮೇಲೆ. RNR ಅಂದ್ರೆ 110 ದಿನಕ್ ಬರ್ತದೆ ಸರ್, 105-110 ದಿನಕ್ ಸರ್. ಅದು ಸ್ವಲ್ಪ ನೀರು ಬೇಕಾಗುತ್ತೆ ಸಮ್ಮರ್ ಅಲ್ಲಿ, ನಮ್ಮ ಸ್ವಲ್ಪ ತೇಲ ಭಾಗ ಇದ್ದ ಇರೋ ಕಾರಣ ಅದ್ ಹಾಕಲ್ಲ ಸರ್ ಅದು ಬಹಳ. ಈ ಕಾವೇರಿ ಸೋನಾ ನಮ್ಗೆ ಸ್ವಲ್ಪ 100 ರೂಪಾಯಿ ರೇಟ್ ಕಡಿಮೆ ಇದ್ರೇನೆ ಜಲ್ದಿ ಬರ ಅಂತ ಬೆಳೆ ಆಗಿರೋದ್ರಿಂದ ಸರ್ ನಾವ್ ಇದೇ ಕಾವೇರಿ ಸೋನಾ ಬೆಳಿತಾ ಇದೀವಿ ಸರ್. ಈಗ ಭತ್ತವನ್ನ ಬೆಳಿತಾ ಇದ್ದೀರಿ, ಸುಮಾರು 15 ವರ್ಷದಿಂದ ಭತ್ತದ ಬೇಸಾಯ ಮಾಡ್ತಾ ಇದ್ದೀರಿ. ಇತ್ತೀಚೆಗೆ ತಾವು ಸಾವಯವ ಕೃಷಿಯನ್ನ ಭತ್ತದಲ್ಲಿ ಮಾಡ್ತಾ ಇದ್ದೀರಾ ಹೇಗೆ ಸರ್? ಸಾವಯವ ಕೃಷಿ ಒಂದು 3-4 ವರ್ಷ ಮಾಡಿದ್ವಿ ಸರ್. ಸಾವಯವ ಕೃಷಿ ಮಾಡೋದ್ರಲ್ಲಿ ಈಗ ಅತ್ಯಂತ ಈಸಿ ಬೆಳೆ ಸರ್ ಸಾವಯವ ಕೃಷಿ ಭತ್ತದ ಬೆಳೆ ಸರ್. ಯಾವ ರೀತಿ ಅಂದ್ರೆ ಈಗ ಮೊದ್ಲೆಲ್ಲ ನಾಟಿ ಮಾಡ್ತಾ ಇದೀವಿ ಸರ್. ಈ ನಾಟಿ ಮಾಡೋದ್ರಿಂದ ಏನಾಗ್ತದ ಸರ್, ಕಳೆ ಕಡಿಮೆ ಆಗ್ತಿತ್ತು. ಆಮೇಲೆ ಸರ್ ಜಲ್ಲಿ ನಮ್ಗೆ ಏನಾಗ್ತಿತ್ತು, ಸ್ವಲ್ಪ ಗೊಬ್ಬರ ಈಗ ಕಂಟಿನ್ಯೂ ಎಕರೆಗ 10 ಚೀಲ ಉಗ್ತಾ ಇದ್ದಾರೆ ಸರ್ ರೈತರಿಗೆಲ್ಲ. ಈ 10 ಚೀಲ ಉಗ್ಗಿದ್ರೆ ನಮ್ಗೆ 40 ಚೀಲ ಇಳುವರಿ ಬರ್ತದ ಅಂಬದು ಎಲ್ಲರಿಗೆ ಇದಾಗ್ಬಿಡ ಸರ್, ಅಂದ್ರೆ ಕನ್ವರ್ಟ್ ಆಗ್ಬಿಟ್ರ ಸರ್. 10 ಚೀಲ ಉಗ್ಗಿದ್ರೆ ನಮ್ಗೆ 40 ಚೀಲ ಬರ್ತದ ಭತ್ತ ಬರುತ್ತೆ ಅಂತೇಳಿ. ನಾವೇನ್ ಮಾಡಿದ್ವಿ ಸರ್, ಗೋ ಆಧಾರಿತ ಕೃಷಿ ಮಾಡಿದ್ವಿ ಸರ್ ಸ್ಟಾರ್ಟಿಂಗ್ ಅಲ್ಲಿ. ಗೋ ಆಧಾರಿತ ಸರ್, ನಾವೊಂದು ಗೋಶಾಲೆ ಮಾಡಿದ್ವಿ ಸರ್ ಸಣ್ಣದು. ಅದ್ರಲ್ಲಿ ಜವರಿ ಆಕಳ ಕಟ್ಟಿದೀವಿ ಸರ್ ನಾವು ನಾವೊಬ್ರು ಇನ್ನೊಬ್ರು ಅಂಬರೀಶ್ ಅಂತೇಳಿ, ಡಾಕ್ಟರ್ ಅಶೋಕ್ ಅಂತೇಳಿ ಸರ್ ನಮ್ ಫ್ರೆಂಡ್ ಸರ್ ಇಬ್ರು. ನಾವ್ 3 ಸೇರಿ ಮಾಡಿದ್ರಿಂದ ಸರ್ ನಾವ್ ಒಂದ್ಸಲ ಬಿತ್ತನೆ ಮಾಡಿದ್ವಿ ಸರ್ ಭತ್ತ ಸಾವಯವದಲ್ಲಿ. ಬಿತ್ತನೆ ಮಾಡಿದಾಗ ಏನಾಗ ಸರ್, ಎಕರೆಗೆ 2 ಚೀಲ ಅಂತೇಳಿ 6 ಚೀಲ ಗೊಬ್ಬರ ಹಾಕಿದ್ವಿ ಸರ್. ಸಡನ್ ಆಗಿ ಬಿಡಬಾರ್ದು ಭೂಮಿಗೆ, ಮತ್ತೆ ಇಳುವರಿ ಬರಲ್ಲ, ಇಳುವರಿ ಕುಂಠಿತ ಆಗ್ತದ, ಮತ್ತೆ ನಾವು ಲಾಸ್ ಆಗ್ಬಿಡ್ತು ಅಂತೇಳಿ. ಅದ್ರಲ್ಲಿ ಏನಾಯ್ತು ಸರ್, ಚೆನ್ನಾಗಿ ಬಂತು ಸರ್. ಎಕರೆಗೆ ಏನಿಲ್ಲ ಅಂದ್ರೆ ಬಿತ್ತನೆ ಮಾಡಿ ಸರ್ 35 ಬಂತು ಸರ್. 35 ಚೀಲ ಬಂತು. 35 ಚೀಲ ಅಂದ್ರೆ ಸರ್ ಅದ್ ಕೆನಲ್ ನೀರಾವರಿ ಬಂದಾಗ್ಲಿಂದ ಈಗ ನೀರಾವರಿ ಬಂದ 60 ವರ್ಷ ಆಯ್ತಲ್ರಿ, ಅಚ್ಚಿ ನಾಟಿ ಮಾಡಿದ್ದಿಲ್ಲ ಸರ್ ಭೂಮಿ. ಅದು ಇದೇ ಫಸ್ಟ್ ಟೈಮ್ ನಾಟಿ ಮಾಡಿರೋದಲ್ರಿ, ಹಂಗಾಗಿ ತೇವಾಂಶ ಕಡಿಮೆ ಇರೋದ್ರಿಂದ 35 ಚೀಲ ಬಂತು ಸರ್. 1.5 ಎಕರೆ ಹೊಲ ಇರ್ಬೋದು ಸರ್ ಅದು. ಅದ್ ಏನ್ ಮಾಡಿದ್ವಿ ಸರ್, ನಾವು ಸ್ವಂತ ಮಿಲ್ ಮಾಡಿ ಸ್ವಂತ ಮಾರ್ಕೆಟಿಂಗ್ ಮಾಡಿದ್ವಿ ಸರ್. ಸ್ವಂತ ಮಾರ್ಕೆಟಿಂಗ್ ಮಾಡಿದ್ವಿ. ಆಮೇಲೆ ರಾಯಚೂರಲ್ಲಿ ಮಾಡಿದ್ವಿ ಸರ್, ಒಂದು ಸ್ವಲ್ಪ ಎಸ್ಕಮ್ ಪರಿಚಯ ಇದ್ದವರು ಅವ್ರಿಗೆ ಎಲ್ಲಾರು ಕೊಟ್ಟಿವಿ ಸರ್. ಆ ರಿಸಲ್ಟ್ ಎಲ್ಲ ಚೆನ್ನಾಗ್ ಬಂತು ಸರ್. ಆಮೇಲೆ ಇದ್ರಿಂದ ನಾವ್ ಇಷ್ಟೆಲ್ಲ ಭತ್ತ ಬೆಳಿಬೋದಂತ ನಮಗೊಂದ್ ಸ್ವಲ್ಪ ಕಾನ್ಫಿಡೆನ್ಸ್ ಬಂತು ಸರ್. ಆಮೇಲೆ ನಮ್ ಕನ್ನೇರಿ ಮಠ ಶ್ರೀಗಳು ಮಾರ್ಗದರ್ಶನ ಮೇಲೆ ಅವರು ಮಾಡಿರತಕ್ಕಂತ ಐಟಮ್ ಸರ್, ಅಂದ್ರೆ ನಾವು ಈಗ ರಾಸಾಯನಿಕ ಗೊಬ್ಬರ ಯೂಸ್ ಮಾಡ್ಲಾರ್ದೇನೆ ನಾವ್ ಯಾವ ರೀತಿ ಬೆಳಿಬೋದಪ್ಪ, ಕೆಮಿಕಲ್ ಎಣ್ಣೆ ಯೂಸ್ ಬೇಕಾ ಬೇಕಾಗತ್ರಿ, ಹುಳ ಬರ್ಲಾರ್ದಂಗ ಯಾವ ಗಿಡ ತಪ್ಪಲ ತಂದು ಮಾಡಿದ್ರೆ ನಮ್ಗೆ ವರ್ಕೌಟ್ ಆಗುತ್ತ, ಗ್ರೋತ್ ಪ್ರಮೋಟರ್ ಯಾವ ತರ ಬರುತ್ತ, ಅವಾಗ ಬೆಳೆ ಏನು ಅಂತೇಳಿ ನೋಡ. ಇವು ಬರ್ತದೆ ಸರ್ ದ್ವಾಮೆ ಅಂತಾರ ಸರ್ ನಮ್ಮ ಭಾಗದಾಗೆಲ್ಲ, ಅದಕ್ಕೆ ಏನು ಸ್ಪ್ರೇ ಮಾಡ್ಬೇಕು ಅಂತೇಳಿ. ಅದಕ್ಕೂ ನಾವೊಂದು ಅಲ್ಟರ್ನೇಟ್ ಕಂಡು ಹಿಡ್ಕೊಂಡ್ವಿ ಸರ್. ನಾವು ಪೂಜ್ಯ ಶ್ರೀಗಳ ಜೊತೆಗೆ ನಾವು ಒಂದ್ಸಲ ಮಠಕ್ಕೆ ಹೋಗಿ ಒಂದ್ ವಾರ ಅಲ್ಲಿ ಇದ್ದು ಟ್ರೈನಿಂಗ್ ತಗೊಂಡು ಆಮೇಲೆ ಮಹಾರಾಷ್ಟ್ರಕ್ಕೆ ಹೋಯ್ತು ಸರ್, ಕಿನವಟ್ ಅಂತೇಳಿ ಇದೆ ಸರ್. ಆಮೇಲೆ ಅದಿಲ್ಲ ಇದು ಸರ್ ನಾಂದೇಡ್ ಕಿನವಟ್ ಅಂತೇಳಿ ಅಲ್ಲಿ ಒಂದು ಮಹಾರಾಷ್ಟ್ರ ಸರ್, ಅಲ್ಲೇನು ಒಂದ್ 5 ದಿನ ಟ್ರೈನಿಂಗ್ ಇತ್ತು ಸರ್, ಅಲ್ಲೇನು ಅಟೆಂಡ್ ಆಗಿದ್ವಿ ಸರ್. ಆಮೇಲೆ ಮಂಡ್ಯದಾಗನು ಹೋಯ್ತು ಸರ್, ಮಂಡ್ಯದಾಗ ಕೆರೆಗೋಡ್ ಅಂತೇಳಿ ಅಲ್ಲೇನು ಒಂದ್ 2 ದಿನ ಟ್ರೈನಿಂಗ್ ತಗೊಂಬಂದ್ವಿ ಸರ್. ನಾವು ಭತ್ತ ಯಾವ ತರ ಬೆಳಿಬೇಕು, ಯಾವ ತರ ಇಲ್ಲ, ಮತ್ತೆ ಆಕಳು ಸೆಗಣಿ ಗೋಮೂತ್ರದಿಂದ ನಾವ್ ಏನು ಐಟಮ್ ಮಾಡ್ಬೇಕು, ಅದರಿಂದ ನಮ್ಗೇನು ಇದಾಗುತ್ತೆ ರಿಸಲ್ಟ್ ಆದ ಇಲ್ಲ ಅಂತ ಎಲ್ಲ ಟೆಸ್ಟ್ ಮಾಡಿದ್ವಿ ಸರ್. ನಾವು ಅಲ್ಲಿಂದ ಬಂದು ಒಂದು ಹತ್ತು ಐಟಮ್ ಮಾಡಿದ್ವಿ ಸರ್. ನಾವೆಲ್ಲ ಗೋಮೂತ್ರ ಅರ್ಕ ಮಾಡ ಸರ್, ಗೋಮೂತ್ರದಿಂದ ಹೊಲಕ್ಕ ಸ್ಪ್ರೇ ಮಾಡಕ್ ಸರ್, ಅದಕ್ಕ ಕುಳ್ಳು ನೆನೆ ಹಾಕಿ ಆಮೇಲೆ ಅಮಿನೋ ಆಸಿಡ್ ಅಂತೇಳಿ ಮಾಡಕ್ ಬರುತ್ತ ಸರ್ ಗೋಮೂತ್ರದಿಂದ ಹೊಲಕ್ಕ ಸ್ಪ್ರೇ ಮಾಡಕ. ನಾವು ಜಾಸ್ತಿ ಕೃಷಿಗೆ ಆದ್ಯತೆ ಮಾಡಿದ್ವಿ ಸರ್ ಆಕಳಿಂದ, ಮತ್ತೆ ಇವು ಪ್ರಾಡಕ್ಟ್ ಬಹಳ ಕಡಿಮೆ ಮಾಡಿದ್ವಿ ಸರ್ ಇವತ್ತಿಗೆ. ಅಂದ್ರೆ ನಿಮ್ಮ ಗೋ ಆಧಾರಿತ ಕೃಷಿ ಸಕ್ಸಸ್ಫುಲ್ ಆಯ್ತು? ಸಕ್ಸಸ್ಫುಲ್ ಅಂದ್ರೆ 100% ಮಾಡಿದ್ವಿ ಸರ್, ಮಾರ್ಕೆಟಿಂಗ್ ಅನ್ನು ಮಾಡಿದ್ವಿ, ನಾವು ಮಾಡಿದ್ವಿ ಬೆಳಿತೀವಂಬುದನ್ನ ಕಾನ್ಫಿಡೆನ್ಸ್ ಅನ್ನು ಬಂತು ಸರ್ ನಮ್ಮ ಹತ್ರ. ಸರ್ ಗೊಬ್ಬರ ಅಂಗಡಿಗಳಿಗೆಲ್ಲ ಸರ್ ಫರ್ಟಿಲೈಸರ್ ಅಂಗಡಿಗಳಿಗೆ ಹೋಗ್ತಿವಲ್ಲ ಸರ್, ಅಲ್ಲೆಲ್ಲ ಸುಮ್ನೆ ಗ್ರೋತ್ ಪ್ರಮೋಟರ್ ಅಂತ ಹೇಳಿದ್ರೆ 1,000 ರಿಂದ 1,500 ರೂಪಾಯಿ ತನಕ ಕೆಜಿ ಪರ್ ಲೀಟರ್ ಇದಾವ್ ಸರ್. ಹೌದು, ಮಿನಿಮಮ್ 1,000 ರೂಪಾಯಿ ಇಲ್ಲ ಸರ್, 1,500 ರೂಪಾಯಿ ಇದಾವ್ ರೀ. 1,500 ರೂಪಾಯಿ ಲೀಟರ್ ತಗೊಂಡ್ಬರ ಬದಲು ನಮ್ಮ ಕನ್ನೇರಿ ಮಠ ಸ್ವಾಮೀಜಿ ಅವ್ರು ಹೇಳಿದ್ರು ಸರ್, ನೀವು ಮಾರ್ಕೆಟ್ ಅಲ್ಲಿ ಹೋಗ್ತಾರಲ್ಲ ಸಾಯಂಕಾಲ ಟೈಮಲ್ಲಿ ಹೋಗಿ ಕೊಳತಣ್ಣು ತಗೊಂಬಂದು ಅವೆಲ್ಲ ನೀವು ಗ್ರೋತ್ ಪ್ರಮೋಟರ್ ಬೆಲ್ಲ ಅದ್ರಲ್ಲಿ 1 ಕೆಜಿ ಬೆಲ್ಲ, 1 ಕೆಜಿ ಹಣ್ಣು, ಎಲ್ಲಾ ತರದ ಹಣ್ಣು ಸರ್, ಬಾಳೆಹಣ್ಣು ಇರ್ಬೋದು ಎಲ್ಲಾ ತರದ ಸರ್, ಅಂದ್ರೆ ವೇಸ್ಟ್ ಇರಂತ ಸರ್, ಅದ ತಗೊಂಬಂದು ಸಾವಯವ ಬೆಲ್ಲ ಸರ್, ಮತ್ತೆ ಸಾವಯವ ಬೆಲ್ಲ ತಗೊಂಬಂದು ಒಂದಲ್ಲಿ ಇದ್ ಮಾಡಿ ಒಂದಲ್ಲಿ ಇದು ಸರ್ 10 ಲೀಟರ್ ಬಕೆಟ್ ಅಲ್ಲಿ ಇಲ್ಲ ಕ್ಯಾನ್ ಅಲ್ಲಿ ಹಾಕಿ ಅದನ್ನ 10 ದಿನ ನಾವು ತಿರುಗಿಸ್ಬೇಕು ಸರ್, ಅದನ್ನೆಲ್ಲ ಮಂದ ಆಗ್ತದೆ ಸರ್, ಬಾರಿ ಸ್ಮೆಲ್ ಗಮ ಗಮ ಅಂತೇಳಿ ಸ್ಮೆಲ್ ಬರ್ ಸರ್, ಅದನ್ನ ಎಕರೆ ನಾವು 1 ಲೀಟರ್ಗೆ 1-2 ಮಿಲಿ ಸ್ಪ್ರೇ ಮಾಡ್ಕೊಂತ ಬಂದ್ವಿ ಸರ್, 3 ಮಿಲಿ 4 ಮಿಲಿ ಸರ್, ಹಂಗ ಭೂಮಿ ಮೇಲೆ ಡೆವಲಪ್ ಸರ್, ಈಗ ಕೆಮಿಕಲ್ ಹಾಕಿರ್ತಾರ ಸರ್, ಹಂಗಾಗಿ ಜಲ್ದಿ ನಮ್ ಕನ್ವರ್ಟ್ ಆಗಲ್ಲ ಅಂತೇಳಿ 2-3 ಮಿಲಿ ಹೆಚ್ಚಿಗೆ ಹಾಕಿ ಸ್ಪ್ರೇ ಮಾಡಿದ್ವಿ ಸರ್, ಅದು ನಮ್ಗ ಸ್ವಲ್ಪ ರಿಸಲ್ಟ್ ಬಂತು ಸರ್, ಅದನ್ನೇ ನಾವ್ 2 ಸಲ ಸ್ಪ್ರೇ ಮಾಡ್ಕೊಂಡ್ವಿ ಸರ್ ವಾರಕ್ಕೊಂದ್ಸಲ, ಹಂಗ ನಮ್ಗ ಅಲ್ಲಿ ಖರ್ಚಾಗಿರೋ ಸರ್ ಎಕರೆಗೆ 100 ರೂಪಾಯಿ ಎಷ್ಟು ಸರ್, 1 ಕೆಜಿ 60 ರೂಪಾಯಿ ಬೆಲ್ಲ ಇಟ್ಕೊಳ್ಳಿ ಸರ್, ಮಿನಿಮಮ್ 60 ರಿಂದ 50 ಸಿಗುತ್ತೆ ಸರ್ ಬೆಲ್ಲ ಸರ್, ಕೊಳತಣ್ಣು ಒಂದ್ ಏನಿಲ್ಲಪ್ಪ, ನಾವು ಹಣ್ಣು ಮಾರೋರಿಗೆ ಲಾಸ್ ಆಗ್ಬಾರ್ದು ಅಂತೇಳಿ ಅವ್ರಿಗೆ ಒಂದ್ 10-20 ರೂಪಾಯಿ ಕೊಟ್ಟಿವಿ ಸರ್, ನಾವ್ ತಗೊಂಬಂದು ಬ್ಯಾರಲ್ ಎಲ್ಲ ಹಾಕಿ 50-50 ಲೀಟರ್ ಮಾಡಿ ಒಂದು ಸ್ಪ್ರೇ ಮಾಡೋದ್ರಿಂದ ನಮ್ಗೆ ರಿಸಲ್ಟ್ ಅನ್ನು ಬಂತು ಸರ್. ಆಮೇಲೆ ಗ್ರೋತ್ ಪ್ರಮೋಟರ್ ಇನ್ನೊಂದನ್ನು ಬಂತು ಸರ್, ಗೋಮೂತ್ರದಿಂದ ಮೀನ ತಗೊಂಬಂದು ನಮ್ ಕೆರೆ ಇದೆ ಸರ್, ಒಂದು 1.5 ಎಕರೆ ಇದೆ ಸರ್ ಕೆರೆ, ಅದರಲ್ಲಿ ಮೀನ ಸಾಗಾಣಿಕೆನೂ ಮಾಡಿದ್ವಿ ಸರ್ ನಾವು. ಹೌದಾ? ಹಾ ಸರ್, ಒಂದ್ 15,000 ರೂಪಾಯಿ ಮೀನ ಬಿಟ್ಟಿದ್ವಿ ಸರ್, ಒಂದು 4 ವರ್ಷದಾಗ ಸರ್ ನಾವು 1 ಲಕ್ಷ ರೂಪಾಯಿ ಆಗೈತ್ ಸರ್ ಅದು ಮೀನು ಮೀನದಾಗ ಸರ್ ಲಾಭ. ಆಮೇಲೆ ನಾವು ಅದಕ್ಕೆ ಏನು ಹಾಕಿಲ್ಲ ಸರ್, ತಾವೇ ಡೆವಲಪ್ ಆಗಿದ್ದೇವೆ ಸರ್, ಆ ಮೀನ ತಗೊಂಡು ಹಿಡಿದು ಸರ್ ಅದನ್ನ ಪೀಸ್ ಸಣ್ಣಗೆ ಇದು ಮಾಡಿ ಸರ್, ಪೀಸ್ ಮಾಡಿ 1 ಲೀಟರ್ ಗೋಮೂತ್ರ, 1 ಕೆಜಿ ಬೆಲ್ಲ, 1 ಕೆಜಿ ಮೀನ ಸರ್, ಒಂದು ಗಡಿಗೆಲ್ಲ ತೆಗ್ಗು ತೋಡಿ, ಒಂದು ಗಡಿಗೆ ತಗೊಂಡು ಗಡಿಗೆಲ್ಲ ಹಾಕಿ ಮುಚ್ಚಿ ಸರ್ ತೆಗ್ಗು ತೋಡಿ 30 ದಿನಗಳ ಕಾಲ ಮುಚ್ಚಿಟ್ಟಿದ್ವಿ ಸರ್ ಅಲ್ಲಿ ಭೂಮಿಯಲ್ಲಿ ಅದು. ಆಮೇಲೆ ಅದು ಸೋಸಿ ಸ್ಪ್ರೇ ಮಾಡಿದಾಗ ಸರ್ ಅದು ಗ್ರೋತ್ ಪ್ರಮೋಟರ್ ಆಗಿ ಬಹಳ ರಿಸಲ್ಟ್ ಕೊಡುತ್ತೆ ಸರ್, ಅವೆಲ್ಲ ಏನ್ ಸರ್ 300 ರೂಪಾಯಿ ಖರ್ಚಲ್ಲಿ ಗ್ರೋತ್ ಪ್ರಮೋಟರ್ ಆಗ್ತದೆ ಸರ್, ಆಮೇಲೆ ನ್ಯಾಚುರಲ್ ಏನ್ ಇರ್ತದ. ಆಮೇಲೆ ಸರ್ ಇನ್ನೊಂದ್ ಏನಂತಂದ್ರೆ ಕೆಮಿಕಲ್ ತಗೊಂಬರಕ್ ಹೋದ್ರೆ 1,500-2,000 ರೂಪಾಯಿ ಬರ್ಲಿ, 300 ರೂಪಾಯಿದಾಗ ಆಗ್ಬಿಡ್ತಲ್ಲ, 300 ರೂಪಾಯಿ ಆಗಲ್ಲ ಸರ್ ಖರ್ಚು, ಇನ್ನೂ ಕಡಿಮೆನೆ ಆಗುತ್ತೆ. ಇನ್ನೂ ಕಡಿಮೆ ಆಗತ್ತೆ, ಆದ್ರೆ ಮಾಡಿದ್ರು ಅಂದ್ರೆ ಸ್ವಲ್ಪ ಕಷ್ಟಪಟ್ಟು ಮಾಡ್ಬೇಕು ಅವನ್ನೆಲ್ಲ. ಪೇಷನ್ಸ್ ರೈತರಿಗೆ ಪೇಷನ್ಸ್ ಇಲ್ಲ ಸರ್, ಬೇಕು ಸರ್, ಒಂದು ನಾನಾ ರೀತಿ ಸರ್ ಎಲ್ಲ ಮಾಡ್ತಾ ಇದ್ವಿ ಸರ್. ಅಂದ್ರೆ ಈಗ ರೆಡಿಮೇಡ್ ಸಿಗ್ತಾವಪ್ಪ, ಎಲ್ಲಿ ಗುದ್ದಾಡ್ತಿ ಅವಕ್ಕ, ಅದನ್ನ ಬೇಡ ಅಂತೇಳಿ ಜನ ಅದರ ಮಾಡಿದ್ರೆ ಏನೋ ಸ್ವಲ್ಪ ಕಷ್ಟಪಟ್ಟು ಮಾಡಿ ಎಲ್ಲ ಚಲೋ ಇದ್ದೇ ಇರ್ತದ. ನಮ್ಮಲ್ಲಿ ಸಾಕಷ್ಟು ಒಂದು ಸೋರ್ಸ್ಗಳಿದಾವೆ, ಸಾಕಷ್ಟು ಅವಕಾಶ ಇದಾವೆ. ಹಾ ಸರ್, ಹಂಗೆ ಇರೋ ಸರ್. ಆಮೇಲೆ ನಮ್ಗ ಸಾವಯವ ಮಾಡ್ತಾ ಮಾಡ್ತಾ 4 ಜನ ಪರಿಚಯ ಆದ್ರು ಸರ್. ಆಮೇಲೆ ರಾಮಚಂದ್ರ ರೆಡ್ಡಿ ಅಂತ ಹೇಳಿ ಉಡೋದಾಗ ಸರ್ ಅವರು ಪರಿಚಯ ಆದ್ರು. ನಾವು ಅವ್ರಿಗೂ ನಮ್ ಮಾರ್ಗದರ್ಶನ ಅವ್ರಿಗೆ ಸರ್, ಅವರಿಂದ ನಾವು ತಿಳ್ಕೊಂಡಿವಿ ಸಾಕಷ್ಟು ಅನುಭವದ ಪ್ರಕಾರ. ಕೃಷಿಯನ್ನು ಮಾಡ್ತಾ ಬಂದಿವಿ ಸರ್, 2 ವರ್ಷ ಬೆಳೆದಿದ್ವಿ ಸರ್ ನಾವು ಸಾವಯವದಲ್ಲಿ. 2 ವರ್ಷ ಬೆಳೆದ್ರೆ 4 ವರ್ಷ ಬೆಳೆದಿರ ಸರ್, 2 ವರ್ಷ ಮಾತ್ರ ಬೇಸ್ ಬೆಳೆದಾ ಇದ್ವಿ, ಸ್ವಲ್ಪ ಪ್ರಮಾಣದಲ್ಲಿ 2 ವರ್ಷ ಬೆಳೆದಿರ ಸರ್, ಸ್ವಲ್ಪ ಸ್ವಲ್ಪವಲ್ಲ, ಆಮೇಲೆ ಜಾಸ್ತಿ ಬೆಳೆದಿರ ಸರ್. ಅಂದ್ರೆ ಸಾವಯವ ರೀತಿ ಒಳಗೆ ಬೆಳೆದ್ರೆ ಒಳ್ಳೆ ಒಂದು ಭೂಮಿನೂ ಚಲೋ ಉಳಿತತಿ, ಜೊತೆಗೆ ಒಳ್ಳೆ ಒಂದು ಗುಣಮಟ್ಟದ ಉತ್ಪಾದನೆ ಬರ್ತದೆ, ಮತ್ತೆ ತಿನ್ಲಿಕ್ಕೆಲ್ಲ ಒಳ್ಳೆ ಒಂದು ಆರೋಗ್ಯಕರವಾದಂತ ಉತ್ಪನ್ನಗಳು ಬರ್ತಾವಲ್ಲ. ಹಾ ಸರ್, ಬರ್ತಾವ ಸರ್, ಅದು ಮಾತ್ರ ಸತ್ಯ ಸರ್. ಈಗ ಏನಾಗ್ಬಿಟ್ಟದ್ರಿ, ಒಂದ್ಸಲ ದವಾಖಾನೆಗೆ ಹೋಗ್ಬಂದ್ರೆ 5,000 ರೂಪಾಯಿ ಬೇಕು ಸರ್. ಹೌದು, ಬ್ಲಡ್ ಟೆಸ್ಟ್ ಅಂತ ಅದಂತ ಇದು ಹಂಗಾಗೈತೆ, ಸ್ಕ್ಯಾನಿಂಗ್ ಮಾಡ್ಬೇಕು ಅಂತ ಹೇಳ್ತಾರೆ ಸರ್. ಅದು ನಮ್ಗೇನು ರೈತರಿಗೆ ಏನು ಗೊತ್ತಾಗಲ್ಲ, ಏನ್ ಹಚ್ಕೊಂಡೆ ಸ್ಕ್ಯಾನಿಂಗ್ ಎಲ್ಲ ಮಾಡಿಸು ಸರ್. ನಾವು ತಿನ್ನಂತ ಆಹಾರದಲ್ಲಿ ಆದಷ್ಟು ಮಟ್ಟಿಗೆ ಕಡಿಮೆ ಪ್ರಮಾಣದಲ್ಲಿ ಈಗ ಸಾವಯವ ರೂಪದಲ್ಲೇ ತಿನ್ಬೇಕಂತ ನಮ್ಮ ಅಪೇಕ್ಷೆ ಸರ್. ಆದ್ರೆ ಕೆಮಿಕಲ್ ಇರೋ ಸರ್ ಆಲ್ಮೋಸ್ಟ್ ಆಗಿ ಎಲ್ಲ 100% ಈಗ ಆಲ್ರೆಡಿ ಕೆಮಿಕಲ್ ಆಗಿದೆ. ಸಾಧ್ಯ ಆದಷ್ಟು ಮಟ್ಟಿಗೆ ಕಡಿಮೆ ಮಾಡ್ಬೇಕು, ಹಂತ ಹಂತವಾಗಿ ಕಡಿಮೆ ಮಾಡ್ತಾ ಬರ್ಬೇಕು ಸರ್. ಈಗ ಏನಾಗತ್ತೆ, ಒಂದು ನೀವು ರಾಸಾಯನಿಕವನ್ನ ಕಡಿಮೆ ಮಾಡಿ ಇಂಥ ತಿಪ್ಪೆ ಗೊಬ್ಬರ, ಆಕಳ ಗೋಮೂತ್ರ, ಆಮೇಲೆ ಜೀವಾಮೃತ ಇಂಥವೆಲ್ಲ ಹಾಕೋಂತ ಬರ್ತಾ ರಾಸಾಯನಿಕಗಳನ್ನ ಕಡಿಮೆ ಮಾಡ್ತಾ ಮಾಡ್ತಾ ಮಾಡ್ತಾ ಬರ್ಬೇಕಂದ್ರೆ ಒಮ್ಮೆ ಲಾಸ್ಟ್ ಬಂದು ಬಿಟ್ಟು ಬಿಡ್ಬೇಕು ಅಷ್ಟೇ. ಬಿಟ್ಟು ಬಿಡಕ್ ಸರ್. ಆಮೇಲೆ ಸರ್ ಕಣ್ಣೀರ್ ಮಾಡಿದಾಗ ಅಜ್ಜಿಯವ್ರು ಏನಂದ್ರೆ ಸರ್, ನೀವು 10 ಚೀಲ ಎಲ್ಲ ನಿಮ್ ಭಾಗದಾಗ 8-9 ಚೀಲ ಹಾಕ್ತಾ ಇದ್ರಿ ರಾಸಾಯನಿಕ. ಹೌದು, ಅದ್ರಲ್ಲಿ ಭೂಮಿ ಎಲ್ಲ ಮೇಲೆಲ್ಲ ಸತ್ತ ಆದಂಗ ಆಗಿದೆ, ಸವಳು ಜವಳು ಸೇರ್ತಾ ಇದೆ. ನೀವು ಅದನ್ನ ಗೋವಾಧಾರಿತ ಕೃಷಿ ಮಾಡ್ಕೊಂಡು ಕಡಿಮೆ ಮಾಡ್ಕೊಂತ ಬರ್ಬೇಕಂದ್ರೆ ಸರ್ ಅವ್ರು ರೈತ ಲಾಸ್ ಆಗ್ಬಾರ್ದಂದ್ರೆ ಹೆಂಗ್ ಮಾಡ್ಬೇಕಪ್ಪ ಅಂತ ಇದ್ ಮಾಡಿದ್ರು ಸರ್ ಅವ್ರು. ನಾವೊಂದು ಐಡಿಯಾ ಹೇಳಿ ಸರ್, ನಮ್ಗೆ ಏನ್ ಸರ್ ನೀವು ಹೇಳಿದ್ದು ನಾವು ಪಾಲಿಸಿದೀವಿ ನಾವ್ ಈ ತರ ಮಾಡಿದೀವಿ ಅಂತ ಅವ್ರು ಖುಷಿ ಆಯ್ತು ಸರ್. ಯಾನೆ ಗುಂದಿಗೆ ಬಂದಿದ್ರು ಸರ್ ಗಂಗಾವತಿಯಲ್ಲಿ, ಒಂದ್ಸಲ ಅಲ್ಲಿ ಸಾವಿರಾರು ಹಾಕ್ಲಿದ್ರು ಸರ್ ಅಲ್ಲಿ. ಅಲ್ಲಿನ ಬನ್ನಿ ಸರ್, ಅಲ್ಲಿ ಬೆಟ್ಟ ಇದೀವಿ ಆಯ್ತ್ರಿ ಮಾಡ್ರಿ ಅಂತಂದ್ರು ಸರ್. ಆಮೇಲೆ ಏನಾಯ್ತು ಸರ್, 10 ಚೀಲ ಗೊಬ್ಬರ ಹಾಕಲ್ಲಿ ಒಂದ್ ವರ್ಷ ನಾವು 6 ಚೀಲ ಹಾಕ್ರಿ ನೀವು ಅಂದ್ರು ಸರ್. ಅಂದ್ರೆ 4 ಚೀಲ ಕಡಿಮೆ ಮಾಡಿದ್ವಿ ಸರ್. ಎರಡನೇ ವರ್ಷ 4 ಚೀಲ ಹಾಕ್ರಿ ಅಂತಂದ್ರು ಸರ್. 4 ಚೀಲ ಹಾಕಿ ಸರ್. ಆಮೇಲೆ ಮೂರನೇ ವರ್ಷ 2 ಚೀಲ ಹಾಕಂತ ಹೇಳಿದ್ರು ಸರ್. ನಾವ್ 2 ಚೀಲ ಹಾಕಿದ್ವಿ. ಆಮೇಲೆ ಅಲ್ಲಿ ಏನಾಗ್ಬಿಡ್ತು ಸರ್, ಎರೆಹುಳು ಸೃಷ್ಟಿ ಆಗ್ಬಿಡ್ತ ಸರ್, ಜೀವಾಣುಗಳ ಸಂಖ್ಯೆ ಜಾಸ್ತಿ ಆಗ್ಬಿಡುತ್ತೆ ಸರ್. ಆಮೇಲೆ ಏನೋಂದ್ ಸರ್, ಭೂಮಿ ಸುಡಬಾರ್ದು ಸರ್ ನಾವು ಆ ಟೈಮಲ್ಲಿ ಸಾವಯವ ಮಾಡಲ್ಲ. ಮತ್ತೆ ಏನ್ ಮಾಡ್ತಾರೆ, ಗದ್ದೆಗೂ ಬೆಂಕಿ ಹಚ್ತಾರೆ, ಹತ್ತಿ ಕಟ್ಟಿಗೆ ಬೆಂಕಿ ಹಚ್ತಾರೆ, ತೊಗರಿ ಕಟ್ಟಿಗೆ ಬೆಂಕಿ ಹಚ್ತಾರೆ, ಎಲ್ಲದಕ್ಕೂ ಬೆಂಕಿ ಹಚ್ಚಿ ಸುಟ್ಟು ಬಿಡ್ತಾರೆ ಎಲ್ಲ. ಸರ್ ಹಂಗೆ ಆಗ್ಬಿಟ್ಟ ಸರ್, ಈಗ ಎಲ್ಲ ಜನರೇಷನ್ ಫಾಸ್ಟ್ ನೆಡ್ಬಿಟ್ಟ ಸರ್. ಈಗ ಎಲ್ಲಿ ಯಾಕ್ ಸುಡ್ತೀರಿ ಅಂತಂದ್ರೆ, ಇಲ್ರಿ ಅವೆಲ್ಲ ಎಲ್ಲಿ ಆಳಚ್ಚಿ ಮತ್ತೆ ಆಳ ಸಿಗೋದಿಲ್ಲ, ಏನ್ ಮಾಡೋದು, ಅದನ್ನ ಸ್ವಚ್ಛ ಮಾಡಕ್ ಆಗಲ್ಲ, ಅಲ್ಲೇ ಮುದ್ದಿ ಮಾಡಿ ಬೆಂಕಿ ಹಚ್ಚಿ ಬಿಡ್ತೀವಿ ಅಂತ ಹೇಳ್ತಾರೆ. ಸರ್ ಹೇಳ್ತಾರೆ ಸರ್ ಹೇಳ್ತಾರೆ, ಇದು ಮಾತ್ರ ಕರೆ ಸರ್. ಆಮೇಲೆ ಇನ್ನೂ ಒಂದು ನಮ್ಮಂತವ್ರು ಎಲ್ಲ ಸಾವಯವ ಮಾಡಿದ್ರೆ ಅಲ್ಲಿ ಬೆಂಕಿ ಹಚ್ಚಿ ದಿಲ್ಲಿ ಬಂದ ನಿಧಾನ ಸ್ವಲ್ಪ ಬಿಡುತ್ತೆ ಸರ್ ಒಂದೊಂದ್ ಟೈಮ್. ಇದು ಏನ್ ಮಾಡಕ್ ಆಗಲ್ಲ ಸರ್, ಅನಿವಾರ್ಯ ಪರಿಸ್ಥಿತಿ. ಸುರೇಶ್ ಅವರು, ಈಗ ತಾವು ಸಾವಯವದಲ್ಲಿ ಬೆಳೆದಲ್ಲ, ಅವಾಗೆಲ್ಲ ಮಾರುಕಟ್ಟೆ ಹೆಂಗಾರ ಸಮಸ್ಯೆ ಆತ ನಿಮ್ಗೆ ಮಾರಾಟ ಮಾಡ್ಲಿಕ್ಕೆ ಬರ್ತಾರೆ? ನಮ್ಗ ಫಸ್ಟ್ ಒಂದ್ ವರ್ಷ ತೊಂದ್ರೆ ಆಯ್ತು ಸರ್. ಹೆಂಗ ತೊಂದ್ರೆ ಆಯ್ತಂದ್ರೆ ಸರ್, ಈಗ ನಾವು ಭತ್ತ ನಾಟಿ ಮಾಡಿದ್ರಿಂದ 135 ದಿನ ಕಟಾವಿಗೆ ಬಂತು, ನಾವು ಮಾರಾಟ ಮಾಡೋ ನಮಗ್ ದುಡ್ಡು ಬೇಕಲ್ಲ ಸರ್. ಹೌದು, ಅದು ನಾವು ಸಾವಯವ ರೂಪದಲ್ಲಿ ಬೆಳೆದ್ರೆ ಅದ್ರ ಕೊಟ್ರೆ ಯಾರು ಸ್ವಲ್ಪ ಅನ್ನ ಮೆತ್ತಗಾಗುತ್ತೆ ಅಂತ ಹೇಳಿ ಯಾರು ಇದು ಮಾಡ್ಲಲ್ಲ ಸರ್. ನಾವು ಅದನ್ನ ಒಂದ್ ವರ್ಷ ಇಟ್ಟು ಅದನ್ನ ಜಿನ್ ಮಾಡಿಸಿ ಮಾರಿದಾಗ ಮಾತ್ರ ನಮ್ಗೆ ಅನುಕೂಲ ಆಯ್ತು ಸರ್. ಆಮೇಲೆ ಮಾರುಕಟ್ಟೆದು ಏನು ತೊಂದ್ರೆ ಅಂಬಕ್ಕೆ ಏನಿಲ್ಲ ಸರ್, ಒಬ್ಬ ಕಸ್ಟಮರ್ ಸಿಗಬೇಕು ಸರ್ ನಮ್ಗೆ. ಇವಾಗೂ ಸ್ವಲ್ಪ ತುಟ್ಟಿ, ಯಾಕಂದ್ರೆ ಈಗ ಎಕರೆಗ ಇಳುವರಿ ಕಡಿಮೆ ಬಂದಿರತ್ತ. ಸರ್ ಸ್ವಲ್ಪ ರೇಟ್ ಜಾಸ್ತಿ ಇಡ್ಬೇಕಾಗತ್ತೆ ರೈತರು. ಸರ್ ಆಮೇಲೆ ಏನಾಗುತ್ತೆ ಸರ್, ರೇಟಿನ ಬಗ್ಗೆ ಯಾರು ಯೋಚನೆ ಮಾಡಿಲ್ಲ ಸರ್. ನಾವು ಬೆಳೆದಿರೋದು ಒಂದು ಮಿನಿಮಮ್ ರೆಸನೇಬಲ್ ರೇಟ್ ಸರ್. ಈಗ ಮಾಮೂಲಿ ಭತ್ತ ಸರ್, ಈಗ ಅಕ್ಕಿ ರೇಟ್ ಎಲ್ಲ ಇವತ್ತಿನ ದಿನ 60 ರೂಪಾಯಿ ಇದೆ ಸರ್, 2 ವರ್ಷದ್ದು 1 ವರ್ಷದ್ದು ಅಂತ ಹೇಳ್ತಾರೆ ಸರ್ ಅವರು. ಈಗ ನಮ್ ಫ್ರೆಂಡ್ ಒಬ್ರು ಅಂಬರೇಶ್ ಬೆಳೆದಾರ ಸರ್, ಈಗ ಪ್ರೆಸೆಂಟ್ ಅವ್ರು 7,500 ಕೊಟ್ಟಿದ್ದಾರೆ ಸರ್. 7,500 ಕೊಟ್ಟಿದ್ದಾರೆ ಸರ್, ಅದೇನು 1,000 ರೂಪಾಯಿ ಅಂದ್ರೆ ಏನ್ ಫರಕ್ ಬರಲ್ಲ ಸರ್ ಅದು. ಸರ್ ಹಂಗಾಗಿ ತೊಗೊಂತಾರ ಸರ್ ಎಲ್ಲ. ಈ ಸದ್ಯ ತಮ್ದು ಕೃಷಿ ಹೇಗಿದೆ, ಏನು ಬೆಳೆಗಳನ್ನ ಹಾಕಿದಿರಿ, ಭತ್ತ ಇಳುವರಿ ಹೇಗ್ ಬರ್ತಾ ಇದೆ ಸದ್ಯ ಎಲ್ಲ? ಸರ್ ಇಳುವರಿ ಈಗ ಭತ್ತ ನಾವು ಸರ್ 7 ಎಕರೆ ನಾಟಿ ಮಾಡಿದೀವಿ. ಕಾವೇರಿ ಸೋನ ಅಂತ ಹೇಳಿ ಸರ್ ತಳಿ. ಕಾವೇರಿ ಸೋನ? ಕಾವೇರಿ ಸೋನ ಸರ್, ಸಮ್ಮರ್ ಸೀಸನ್ ಅಲ್ಲಿ. ಈಗ ಅಂದ್ರೆ ಕಡಿಮೆ ಅವಧಿಗೆ ಬಂದ್ಬಿಡತ್ತ? 90 ದಿನದಲ್ಲಿ ಬಂದ್ಬಿಡುತ್ತೆ ಸರ್ ನಾಟಿ ಮಾಡಿದ್ಮೇಲೆ. ನಿಮ್ಮ ಸೋನಾ ಮಸೂರಿ ಮೊದಲು ಬೆಳಿತಿರಲ್ಲ, ಅದೇ ಎಷ್ಟು ದಿವಸಕ್ಕೆ ಬರುತ್ತೆ ಅದು ಸರ್? ಅದೊಂದು 135 ದಿನಕ್ಕೆ ಬರುತ್ತೆ ಸರ್. 100 ದಿವಸ ಅಂದ್ರೆ 1 ತಿಂಗಳ ಮುಂಚೆನೆ ಬಂದ್ಬಿಡುತ್ತಿತ್ತು. ಒಂದ್ ತಿಂಗಳ ಮುಂದೆ ಬರುತ್ತೆ ಸರ್. 4 ತಿಂಗಳ ಬೆಳೆ ಸರ್ ಅದು. ಇದು 3 ತಿಂಗಳ ಬೆಳೆ ಸರ್ ಇದು. ಹೇಗೆ ಕಾವೇರಿ ಸೋನಾ ಇಳುವರಿ ಅದು ಪ್ರತಿ ವರ್ಷ ಎಷ್ಟು ತಕ್ಕೊತಾ ಇರ್ತೀರಿ ಸರ್? ಮಿನಿಮಮ್ 40 ಬರುತ್ತೆ ಸರ್. 40? 40 ಬರುತ್ತೆ ಸರ್. ಸರ್ 40-45 ಬರ್ತಾ ಇದೀವಿ ಸರ್. ಈಗೆಲ್ಲ ಹೊಸ ತಳಿ ಬಂದಿದೆ ಸರ್, 40 ಮೇಲೆ ಬರ್ತಾವ ಅಂತ ಹೇಳ್ತಾರೆ ಸರ್. 733 ಆತರ ಮಹೇಂದ್ರ ಅಂತ ಹೇಳಿ ಬಂದಿದವ್ರೆ. ಅವು ಮಾರ್ಕೆಟ್ ಅಲ್ಲಿ ಮೂವ್ಮೆಂಟ್ ಆಗ್ತಾ ಇಲ್ಲ ಸರ್. ಅವು ಸ್ವಲ್ಪ ಮಾಲ್ ಕಟಿಂಗ್ ಬರ್ತೈತೆ, ಒಂದು 4 ಚೀಲ ಹೆಚ್ಚಿಗೆ ಬಂದ್ರೆ ನಮ್ಗೆ ಅಲ್ಲಿ ಲಾಸ್ ಆಗ್ಬಿಡ್ತು ಸರ್ ನಾವು. ಸರ್ ಇವು ಕಾವೇರಿ ಸೋನ್ ಅಂದ್ರೆ ಒಂದು 100 ರೂಪಾಯಿ ಕಡಿಮೆ ಇದ್ರೆ ಜಲ್ದಿ ಮೂವ್ಮೆಂಟ್ ಆದ ಸರ್, ತಗೊಂಡೋಗ್ಬಿಡ್ತಾರ ಅದ. ಮಿಲ್ಲರ್ಸ್ ಎಲ್ಲ ಬಂದು ಇಲ್ಲ ನಮ್ ಕಾವೇರಿ ಸೋನ್ ಆಯ್ತು, RNR ಸರ್ 150.48 ಅಂತ ಹೇಳಿ ತಳಿ ಮಾಲ್ ಅನ್ನು ಮೂವ್ಮೆಂಟ್ ಇದೆ ಸರ್, ತಗೊಂಡೋಗ್ತಾರ ಸರ್. ಅದ್ರದೇನ್ ತೊಂದ್ರೆ ಇಲ್ಲ, ಎರಡು ಮಾತ್ರ ನಮ್ಮಲ್ಲಿ ಏರಿಯಾದಲ್ಲಿ ಇದೆ ಸರ್ ಭತ್ತ. RNR ತಳಿ ಇತ್ತೀಚೆಗೆ ಬಹಳಷ್ಟು ಅದು ಶುಗರ್ ಪೇಷಂಟ್ ಗೆ ಒಳ್ಳೇದು ಊಟ ಮಾಡ್ಲಿಕ್ಕೆ ಅಂತ ಹೇಳ್ತಾರೆ, ನಿಜನ ಹೇಗೆ? ಸರ್ ನಿಜ ಸರ್, ಯಾಕಂದ್ರೆ ಅದು ಶುಗರ್ ಅಂಬಕ್ಕ ಸರ್ ಕಂಟೆಂಟ್ ಕಡಿಮೆ ಇದೆ ಸರ್, ಸ್ವಲ್ಪ ಸಪ್ಪಗಿದೆ ಸರ್ ಅದು ರೈಸ್. ಆಮೇಲೆ ಸಣ್ಣ ಬರುತ್ತೆ ಸರ್ ಅಕ್ಕಿ ಮಾಡಿದ್ರೆ, ಅಕ್ಕಿ ಸಣ್ಣ. ನಮ್ ಸೋನಾ ಮಸೂರಿ ಅಂದ್ರೆ ದಪ್ಪ ಬರುತ್ತೆ ಸರ್, ಸ್ವಲ್ಪ ಉದ್ದ ಇರುತ್ತೆ ಸ್ವಲ್ಪ. ಇದು RNR ಅಂದ್ರೆ ಉದ್ದ ಬರುತ್ತೆ ಸರ್, ಸಣ್ಣ ಇರುತ್ತೆ. ಆಮೇಲೆ ಚೆನ್ನಾಗಿ ಸರ್ ಊಟ ಮಾಡಕ, ಸ್ವಲ್ಪ ಸಪ್ಪಗೆ ಇರುತ್ತಲ್ರಿ, ಶುಗರ್ ಏನಾದ್ರು BP ಅವರಿದ್ದವ್ರು ಸ್ವಲ್ಪ ಕಯಾಸ್ ಮಾಡಿ ಇದೆ ಅದು ಊಟ ಮಾಡ್ತಾರ ಸರ್ ಜಾಸ್ತಿ. ಸ್ವಲ್ಪ ಸೋನಾ ಮಸೂರಿ ಅಂದ್ರೆ ಸ್ವಲ್ಪ ಸ್ವೀಟ್ ಬರುತ್ತೆ ಸರ್, ಅನ್ನ ಮಿದು ಬರುತ್ತೆ, ಸ್ವೀಟ್ ಬರುತ್ತೆ. ಸರ್ ಅದಕ್ಕೆ ಮತ್ತೆ ನೀವು ಭತ್ತ ಬದಲಾಗಿ ಬೇರೆ ನೋಡ್ರಿ, ನಿಮ್ಗೆ ವರ್ಷದಲ್ಲಿ ವರ್ಷದ ವರ್ಷಕ್ಕೆ ಬೆಳೆ ಬದಲಾವಣೆ ಆಗ್ತದವೆ, ಮತ್ತೇನ್ ಬೆಳಿತಾರೆ ಭತ್ತ ಹೊರತುಪಡಿಸಿದ್ರೆ? ಸರ್ ಭತ್ತ ಹೊರತುಪಡಿಸಿ ಮೊನ್ನೆ ನಾನು ಇದು ಸರ್ ಮುಂಗಾರಿಗೆ ಒಂದು 3 ಎಕರೆ ಇದೆ ಸರ್ ಹೊಲ, ಅದು ಅದರಲ್ಲಿ ನಾವು ಮೆಕ್ಕೆಜೋಳ ಬೆಳೆದ್ನ ಸರ್. ಮೆಕ್ಕೆಜೋಳ ಅಂತಂದ್ರೆ ಸರ್ ನಾವು ಸಿನೂರಲ್ಲಿ ಒಬ್ರು ರೈತರು ರಾಮಚಂದ್ರ ರೆಡ್ಡಿ ಅಂತ ಹೇಳಿದ್ರು ಸರ್, ನೋಡೋಣ ಮುಂಗಾರಿಗೆ ಹಾಕೋಣ ಅಂತೇಳಿ ಭತ್ತ ಬೆಳೆದನ್ನ ಕೆಡಿಸಿದ್ನ ಸರ್ ಹೊಲ. ಅಂದ್ರೆ ಲೇವಲ್ ಇದ್ದ ಅದನ್ನ ನಾವು ಪರಿಹಾರ ಬೆಳೆ ಬೆಳಿಬೇಕಂತೇಳಿ ಲೇವಲ್ ಮಾಡಿ ಇದು ಮಾಡಿದ್ವಿ ಸರ್ ಎಲ್ಲ. ಅದ್ರಲ್ಲಿ ಮಾಡಿದ್ರೆ 85 ಕ್ವಿಂಟಲ್ ಬಂದಿದೆ ಸರ್. 85 ಕ್ವಿಂಟಲ್ ಎಷ್ಟು ಎಕರೆ ಅದು ಅಂತೇಳಿ ಒಂದು ವೆರೈಟಿ ಸರ್. ಹೌದಾ? ಹಾ ಸರ್, 2400 ರೂಪಾಯಿ ರೇಟ್ ಹೋಗಿದೆ ಸರ್, ಸಿನ್ನೂರ್ ಮಾರ್ಕೆಟ್ ಅಲ್ಲಿ ಮಾರಿ ಬಂದ್ವಿ ಸರ್ ನಾವು. ಹಾ ಸರ್, ಆಮೇಲೆ ಅದನ್ನ ತಕ್ಕೊಂಡು ನಮ್ಮ ಸ್ವಾಮಿಯರ್ ಇದ್ದಾರೆ ಸರ್, ಗಿರಿರಾಜ ಸ್ವಾಮಿ ಅಂತೇಳಿ ಜಂಬುದಿನ್ ಅವರು, ಅವರು ನಾನು ಅಲ್ಲಿಗೆ ಇದ್ ಮಾಡಿದೆ ಸರ್, ನಾನು ಅಲ್ಲಿಗೆ ನೀವೇ ಬೆಳಗ್ ನೀನೇ ಇದು ಮಾಡೋ ತಾತ, ನಾನು ಸ್ವಲ್ಪ ಆಗಲ್ಲ ಅಂತೇಳಿ ಬಿಟ್ನೆ ಸರ್. ತಾತ ಅವರು ಒಂದು ಅರ್ಧ ಚೆಂಡಿ ಹೂ ಮಾಡಿದಾರೆ ಸರ್, ಅರ್ಧ ಟೊಮೆಟೊ ಮಾಡಿದಾರ, ಅರ್ಧ ಸ್ವಲ್ಪ ಪ್ರಮಾಣದಲ್ಲಿ ಹೀರೆಕಾಯಿ ಆಗಲಕಾಯಿ ಎಲ್ಲಾ ರೀತಿಲಿಂದ ಬೆಳೆದಿದಾರ ಸರ್. ಒಂದ್ ಎಕರೆಯಲ್ಲಿ ಎಲ್ಲಾ ರೀತಿಲಿಂದ ಬೆಳೆದ್ ಇಲ್ಲೇ ಮಾರ್ಕೆಟಿಂಗ್ ಮಾಡ್ತಾ ಇದಾರೆ ಸರ್ ಅವರನ್ನು ನಮ್ ಪಕ್ಕದಲ್ಲಿ ಸರ್. ಈಗ ತಾವು ಈಗ ಭತ್ತವನ್ನ ಬೆಳೀತಾ ಇದ್ದೀರಿ, ಸುಮಾರು ವರ್ಷದಿಂದ ಭತ್ತದ ಬೇಸಾಯ ಮಾಡ್ತಾ ಇದ್ದೀರಿ, ಈಗ ಭತ್ತದ ಹುಲ್ಲ ನಿರ್ವಹಣೆ ಮಾಡುದಿರ್ಬೋದು, ಮೇವಿನ ದನಗಳಿಗೆಲ್ಲ ಮೇವಿಗಾಗಿ ಹೇಗೆ ಹುಲ್ಲನ್ನ ಶೇಖರಣೆ ಮಾಡ್ತೀರಿ, ಯಾವ ರೀತಿ ಅದ್ರ ಸಂರಕ್ಷಣೆ ಮಾಡ್ತೀವಿ ಹುಲ್ಲನ್ನ ಸರ್? ಈಗ ಹುಲ್ಲು ಸರ್ ಈಗ ಮಿಷಿನ್ ಬಂದಿದ್ವ ಸರ್, ಟ್ರಾಕ್ಟರ್ ಇಂದ ಬಂದ್ರೆ ಪೆಂಡೆ ಅಂತೇಳಿ ಬರ್ತವ್ ಸರ್, ಬಿಸ್ಕೆಟ್ ಟೈಪ್ ಒಂದು ಬರ್ತದೆ ಸರ್, ರೌಂಡ್ ಅಂತೇಳಿ ಬರ್ತಾ ಇದೆ. ಪೆಂಡೆ ಕಟ್ತಾರೆ? ಪೆಂಡೆ, ಹಾ ಪೆಂಡೆ ಸರ್. ಭತ್ತ ಕಟಾವ್ ಆಗಿ ಒಂದ್ 8 ದಿನಕ್ಕೆ ಸರ್ ಅದೆಲ್ಲ ಹುಲ್ಲಿಗೆಲ್ಲ ಡ್ರೈ ಆಗ್ಬಿಡ ಸರ್. ಡ್ರೈ ಆದ್ಮೇಲೆ ಒಂದು ಟ್ರಾಕ್ಟರ್ ಗೆ ಅವ್ರು ಹೇಳಿದ್ರು ಸರ್, 25 ರೂಪಾಯಿ ತಗೊಂತಾರ ಸರ್ ಒಂದು. ಹಾ, ಅದು ಬಿಸ್ಕೆಟ್ ಟೈಪ್ ಬರ್ ಸರ್, ಆತರ ಒಂದು ಪೆಂಡೆ ಮಾಡಿ ಶೇಖರಣೆ ಮಾಡ್ಕೊಂತೀವಿ ಸರ್ ಭತ್ತದ ಹುಲ್ಲು. ಆಮೇಲೆ ಸರ್ ರೌಂಡ್ ಅಂತೇಳಿ ಬರ್ತದ ಸರ್, ಅದು 30 ರೂಪಾಯಿ ತಗೊಂತಾರ, ಅದ್ರಲ್ಲಿಂದ ಶೇಖರಣೆ ಮಾಡಕ್ ಬರ್ತ ಸರ್. ಅವ್ರನ್ನೆಲ್ಲ ತಗೊಂಡು ಒಂದಲ್ಲಿ ಸ್ಟಾಕ್ ಮಾಡ್ಕೊಂತೀವಿ ಸರ್. ಹೇಗೆ ತಮ್ದು ಕೃಷಿ ಜೊತೆ ದನಗಳ ಸಾಕಾಣಿಕೆ ಇದೆಯಾ ಸರ್? ಈ ಸದ್ಯಕ್ಕಿಲ್ಲ ಸರ್, ನಾವೊಂದು ಸದ್ಯ ಇಲ್ಲ, ಸದ್ಯ ಇಲ್ಲ ಸರ್. ಈಗ ನಮ್ದಲ್ಲಿ ಇರೋಂತ ಅವ್ರನ್ನೆಲ್ಲ ಸುಮ್ನೆ ನಾವು ಯಾರಾದ್ರೂ ಸಾಕೋರಿದ್ರೆ ಡೊನೇಟ್ ಮಾಡಿದ್ವಿ ಸರ್, ನಾವೆಲ್ಲರಿಗೆ ಕೊಟ್ಬಿಟ್ಟಿದ್ವಿ ಸರ್. ಹೇಗೆ ಸುರೇಶ್ ಸರ್ ಒಕ್ಕಲ್ತನ ಮಾಡಾಕದ್ಮೇಲೆ ನಿಮ್ಮ ಆರ್ಥಿಕ ಪರಿಸ್ಥಿತಿ ಹೇಗೆ ಆಗಿದೆ? ಬಹಳಷ್ಟು ಮಂದಿ ಹೇಳುದು ಒಕ್ಕಲ್ತನದಲ್ಲಿ ಬಹಳ ಕಷ್ಟ ಇದೆ, ಲೇಬರ್ ಸಿಗುದಿಲ್ಲ, ಏನು ಲಾಭ ಇಲ್ಲ, ಸುಮ್ನೆ ಮಾಡ್ಬೇಕು ಬಿಡಾಕ ಆಗೋದಿಲ್ಲ ಅಂತ ಹೇಳ್ತಿರ್ತಾರೆ. ನೀವು ಯುವ ರೈತರಾಗಿ ಏನ್ ಹೇಳ್ತೀರಿ ಸರ್? ನನ್ನ ಅನುಭವದ ಪ್ರಕಾರ 2006 ಒಕ್ಕಲ್ತನ ಮಾಡಕತ್ತಿದ್ನಿ ಸರ್ ನಾನು. 2007, 2008, 2009 ಎಲ್ಲ ಸ್ವಲ್ಪ ಚೆನ್ನಾಗಿತ್ತು ಸರ್ ನೀರಾವರಿ ನಮ್ ಭಾಗದಲ್ಲಿ. 85 ಡಿಸ್ಟ್ರಿಬ್ಯೂಟರ್ ಬರ್ತದೆ ಸರ್, ನಾವು ಸ್ವಲ್ಪ ತೇಲ್ಯಾಂಡ್ ಆಗ್ತೀವಿ ಸರ್, ಕೆಳಭಾಗದ ರೈತರ ಆಗ್ತೀವಿ ಸರ್ ನಾವು. ಸ್ವಲ್ಪ ಎಕ್ಕಲಾಡಿ ನೀರ್ ಬಂದ್ರೆ ಸರ್ ಒಕ್ಕಲ್ತನ, ನಮ್ಮಲ್ಲಿ ಒಕ್ಕಲ್ತನೇ ಬೇಸ್ ಸರ್. ಯಾಕಂದ್ರೆ ನಮ್ದು ಆರ್ಥಿಕ ಪರಿಸ್ಥಿತಿ ಹಿನ್ನಡೆಯುತ್ತೆ ಸರ್, ನಮ್ ತಂದೆಯವ್ರು ಇದ್ರು ಕೂಡ. ನಾವ್ ಒಕ್ಕಲ್ತನ ಮಾಡೋದ್ರಿಂದ ಭೂಮಿಯನ್ನ ಡೆವಲಪ್ ಮಾಡಿದ್ವಿ ಸರ್. ಆಮೇಲೆ ಅದರಿಂದ ನಮ್ ಮದುವೆ ಆಯ್ತು, ನಮ್ ತಂಗಿಯವ್ರ ಮದುವೆ ಆಯ್ತು, ಎಲ್ಲ ರೀತಿಲಿಂದ ನಮ್ ಸಹಕಾರ ಆಗಿದೆ ಸರ್. ಒಕ್ಕಲ್ತನಿಗೆ ಸ್ವಲ್ಪ ಕ್ಲೈಮೇಟ್ ಅನ್ನು ಸಾಥ್ ಕೊಡ್ಬೇಕು ಸರ್. ಆಮೇಲೆ ಸ್ವಲ್ಪ ಮಾರ್ಕೆಟ್ ದರನು ಸ್ವಲ್ಪ ನಮ್ಗ ಹಿನ್ನಡೆ ಆಗ್ಬೇಡ ಸರ್, ಸಾಥ್ ಕೊಡ್ಬೇಕು ಸರ್. ಅದನ್ನ ಇಂಪಾರ್ಟೆಂಟ್ ಮೇನ್ ಅದೇ ಇರೋದ್ ಸರ್ ನಮ್ಗ. ಈಗ ಏನಾಗಿದೆ ಸರ್, ನಾವು ಕಂಪೇರ್ ಮಾಡಿದ್ರೆ 7 ವರ್ಷಕ್ಕೆ ಒಂದ್ಸಲ ರೇಟ್ ಹೆಚ್ಚಿಗೆ ಬಂದಿದೆ ಸರ್. 2012 1200 ರೂಪಾಯಿ ರೇಟ್ ಆಗಿದೆ ಸರ್ ಸೋನಾ ಮಸರಿ 700 ಇದ್ದಿದ್ದು. ಈಗ ಏನಾಗಿದೆ ಸರ್, ಮೊನ್ನೆ ಹೋದ ವರ್ಷ 2300 ರೂಪಾಯಿ ತನ ಮಾರ್ಕೆಟಿಂಗ್ ಆಯ್ತು ಸರ್. ಮೊನ್ನೆ ವರ್ಷ ಏನಾಗಿದೆ ಸರ್, ಈ ಸೀಸನ್ ಅಲ್ಲಿ 1600 ರೂಪಾಯಿ ಮಾರ್ಕೆಟ್ ಮಾರಾಟ ಮಾಡಿದ್ವಿ ಸರ್. ಹಿಂಗಾದ್ರೆ ರೈತರಿಗೆ ಲಾಸ್ ಆಗ್ಬಿಡುತ್ತೆ, ಲಾಸ್ ಆಗ್ಬಿಡುತ್ತೆ. ಮಾರುಕಟ್ಟೆ ದರ ಸ್ಥಿರವಾಗಿರ್ಬೇಕು ರೈತರು, ಸ್ಥಿರವಾಗಿರ್ಬೇಕು ಸರ್. ನಮ್ಗೊಂದ್ ರೆಸಿಲೇಬಲ್ ಇರ್ಬೇಕು ಸರ್, ನಮಗ್ ಒಂದೇ ರೇಟ್ ಕೊಡಲ್ಲ, 1600 ಕೊಡ್ತಾರ. ಆ ರೇಟ್ ರೇಟ್ ಇರ್ಬೇಕು ಸರ್, ಇಲ್ಲ 2000 ರೂಪಾಯಿ ರೇಟ್ ಇರುತ್ತೆ ಅಷ್ಟೇ ಇರ್ಬೇಕು ಸರ್. ಏನದು ಇಳಿದ ಆದಾಗ ಏನಾಗ್ಬಿಡುತ್ತೆ ಸರ್ ರೈತಗ? ನೀವು ಒಬ್ಬ ಯುವ ರೈತರಾಗಿ ಏನ್ ಹೇಳ್ತೀರಿ, ಭತ್ತಕ್ಕೆ ಎಷ್ಟು ರೈತರು ಎಷ್ಟು ರೇಟ್ ಇದ್ರೆ ರೈತರಿಗೆ ಗಿಟ್ತದ, ರೇಟ್ ಎಷ್ಟು ಪ್ರತಿ ಕ್ವಿಂಟಲ್ ಗೆ ಎಷ್ಟು ಮಾರಾಟ ಆದ್ರೆ ರೈತರಿಗೆ ಗಿಟ್ತದ ಅಂತ ಹೇಳ್ತೀರಿ? ಸರ್ ಕ್ವಿಂಟಲ್ ಅನ್ನೋದಕ್ಕಿಂತ ನಮ್ಮಲ್ಲೆಲ್ಲ 75 kg ಇದೆ ಸರ್ ತೂಕ ಮಾಡ್ತಾರ. 75 kg ಮಿನಿಮಮ್ ಒಂದ್ 2000 ರೂಪಾಯಿನ ಮಾರಾಟ ಮಾಡ್ಬೇಕು ಸರ್ ನಮ್ಗೆ. ಒಂದು 75 kg ರೆಸಿಲೇಬಲ್ ಸರ್, 2000, 2100 ರೂಪಾಯಿ ಇದ್ರೆ ರೆಸಿಲೇಬಲ್ ರೇಟ್. ರೈತ ಮಾಡಕನು ಸ್ವಲ್ಪ ಕಾನ್ಸಂಟ್ರೇಷನ್ ಅದ್ರ ಬಗ್ಗೆ ಕೊಡ್ತಾನ ಸರ್. ಈಗ ನಾವ್ ಅದ್ರ ಒಳಗೆ ಇತ್ತಂದ್ರೆ ಏನಾಗ ಸರ್, ಸುಮ್ನೆ ಹಚ್ಬೇಕು ಕೊಯ್ಬೇಕು ಏನಿಲ್ಲಪ್ಪ ಅಂತ ಒಂಥರ ಮನ್ಸು ಇದಾಗ್ಬಿಡುತ್ತೆ ಸರ್ ಅಲ್ಲಿ. ರೆಸಿಲೇಬಲ್ ಒಂದ್ 2000 ಇದ್ರೆ ಸಾಕು ಸರ್ ರೈತರಿಗೆ ಈ ರೇಟ್ ಗೆ ಈ ಮಾರ್ಕೆಟ್. ಮೊನ್ನೆ ಸರ್ ಮೊನ್ನೆ 20, 23 ಎಲ್ಲ ರಾಸಾಯನಿಕ ಎಲ್ಲ ಗೊಬ್ಬರ ಎಲ್ಲ ಮತ್ತೆ ಜಾಸ್ತಿ ಆಗ್ಬಿಟ್ಟು ಸರ್. ಸೊ ಎಲ್ಲಾ ರೇಟು ಜಾಸ್ತಿ ಆಗ್ತವೆ, ರಾಸಾಯನಿಕ ಗೊಬ್ಬರ ರೇಟು, ಕಳೆನಾಶಕ ಕೀಟನಾಶಕ ಏನಾಗ್ಬಿಡು ಸರ್. 2300 ರೂಪಾಯಿ ರೇಟ್ ಆದ್ರೆ ಮೇಲೆ ಕೂಲಿ ಜಾಸ್ತಿ ಆಗುತ್ತೆ ಸರ್, ರೇಟ್ ಜಾಸ್ತಿ ಒಟ್ಟಾರೆ. ಈಗ ಏನಾಗ್ಬೇಕು, ರೈತರು ಶನರಾಗ್ಬೇಕಾಗಿದೆ ಸುರೇಶ್ ಅವ್ರೆ. ಏನಂತಂದ್ರೆ ಮಾಡ್ತಕ್ಕಂತ ಖರ್ಚನ್ನ ನಾವು ಬಹಳಷ್ಟು ಕಡಿಮೆ ಮಾಡ್ಕೋಬೇಕು. ಹಾ ಸರ್, ಖರ್ಚು ಕಡಿಮೆ ಆಯ್ತಂದ್ರೆ ಲಾಭ ತಾನೇ ಬಂದೇ ಬರುತ್ತ. ಅಲ್ಲ ಸರ್, ಈಗ ಏನಾಗ್ಬಿಟ್ಟದ್ರಿ, ರಾಸಾಯನಿಕ ಗೊಬ್ಬರ ಅಂತ ಅನ್ನೋದಕ್ಕಿಂತ ನಾವೇ ಗೊಬ್ಬರ ರೆಡಿ ಮಾಡ್ಕೋಬಹುದಲ್ಲ ಸರ್. ನಾವೇ ಮಾಡ್ಕೋಬೇಕು ಗೊಬ್ಬರ, ನಾವೇ ಮಾಡ್ಕೋಬೇಕು ಸರ್. ಆ ಪೇಷನ್ಸ್ ನಮ್ ರೈತರಲ್ಲಿ ಬರ್ತಾ ಇಲ್ಲ ಸರ್. ಬರಬೇಕು ಬರಬೇಕು, ಎಲ್ಲಾ ಬರಬೇಕು. ಸುರೇಶ್ ಅವರ, ನೀವು ನಿಮ್ಮ ಕೃಷಿಯಿಂದ ನೀವು ತೃಪ್ತಿಯಾಗಿ ಜೀವನ ಮಾಡ್ತಾ ಇದ್ರೆ ತೃಪ್ತಿ ಇದೆಯಾ ಕೃಷಿ ನಿಮ್ಗೆ? ಸರ್, ನಾವು ಕೃಷಿಯಿಂದಾನೇ ತೃಪ್ತಿ ಸರ್ ನಮ್ಗೆ, ನಿಜವಾಗಿ ಹೇಳ್ಬೇಕಂದ್ರೆ. ಅದರಿಂದಾನೇ ನಾವು ಈ ಮಠಕ್ಕ ಗೋಶಾಲೆ ಆಯ್ತು ಮಾಡ್ಬೇಕಂದ್ರೆ ಅದ್ರಲ್ಲಿಂದಾನೇ ಸರ್, ಖುಷಿಯಿಂದಾನೆ. ಹಾ ಸರ್, ಈಗ ನಾವು ಏನಾದ್ರು ಈಗ ಯೂನಿವರ್ಸಿಟಿ ಅಲ್ಲಿ ಬೋರ್ಡ್ ಹಾಕಿದಾರ ಸರ್, ಯಾವ್ದಾನ ಅಲ್ಲಿ ಸರ್ ಅರುಣ್ ಕುಮಾರ್ ಹೊಸಮನ ಸರ್ ನಮ್ಗೆ ಸಪೋರ್ಟ್ ಮಾಡಿದ್ರು ಕೃಷಿ ಬೆಳೆ ಭತ್ತ ಬೆಳೆಯೋದಕ್ಕೆ ಜೈವಿಕ ವಿಭಾಗದಾಗ ಆರ ಸರ್ ಅವ್ರನ್ನ. ನಮ್ಗ ದಾಮೆ ಬುತ್ ಸರ್ ಮತ್ತೆ ಕೆಮಿಕಲ್ ಅಂದ್ರ ಮತ್ತೆ ಎಕರೆಗೆ ಒಂದ್ 1500 ರೂಪಾಯಿ ಇದಾಗತ್ತೆ ಟ್ಯಾಕ್ಸ್ ಲೋನ್ ಅಂತ ಬಂದಿದ್ ಸರ್, ಅದು ಬಂದ ಸರ್ ಈಗ ಅದೆಲ್ಲ 1400-1300 ಹಂಗಿದೆ ಸರ್ ರೇಟ್. ಅದನ್ನ ನಾವು ಸ್ಪ್ರೇ ಮಾಡೋದ್ರಿಂದ ಭೂಮಿ ಕೆಡ್ತದ ಅಂತ ಹೇಳಿ ಸರ್ ಏನ್ ಮಾಡಮ್, ಸಾವಯವದಲ್ಲಿ ಬೆಳೆದ್ ಬಿಟ್ಟಿವಿ ಈ ತರ ಆಗ್ಯದ ಅಂತ ಹೇಳಿದ್ವಿ ಸರ್ ನಾವು. ಅವು ಟ್ರೈಕೋ ಕಾರ್ಡ್ ಅಂತ ಹೇಳ್ಕೊಟ್ರ ಸರ್, ಇದು ಅಂಟಸರಿ ಅಂತ ಹೇಳಿದ್ರು. ಆಮೇಲೆ ಮೆಟಾರೈಜಮ್, ಬೇವೇರಿಯಾ, ವೆಟಿಸಿಲಮ್ ಅಂತ ಹೇಳಿದ್ರು ಸರ್. ಹಾ ಸರ್, ವೆಟಿಸಿಲಮ್ ಏನೈತ್ರಿ, ಒಂದು ಒಂದು ಡ್ರಮ್ ಅಲ್ಲಿ 200 ಲೀಟರ್ ನೀರಲ್ಲಿ 1 ಕೆಜಿ ಪುಡಿ ಹಾಕಿ ಒಂದ್ 2 ಕೆಜಿ ಬೆಲ್ಲ ಹಾಕಿ ಸರ್, 20 ದಿನ ತಿರುಗಿಸಿ ಮುಚ್ಚಿಟ್ರೆ ಸರ್ ಅದು. ಆಮೇಲೆ ಏನಾಗುತ್ತೆ, ಜೀವಾಣುಗಳು ಜನ ಸಂಖ್ಯೆ ಜಾಸ್ತಿ ಆಗುತ್ತೆ, ಅದನ್ನ ಸ್ಪ್ರೇ ಮಾಡ್ರಿ, ಅವು ಕಡಿಮೆ ಆಗ್ತಾವನ್ ಸರ್. ಅವ್ರು ಹೇಳ್ದಂಗೆಲ್ಲ ಮಾಡಿ ಸರ್, ಅದನ್ನು ಕಡಿಮೆ ಆಗಿದೆ ಸರ್. 150+100 ರೂಪಾಯಿ ಬೆಲ್ಲ, 200 ರೂಪಾಯಿದಲ್ಲಿ ನಮ್ಗೆ ಭತ್ತದಲ್ಲಿ ಕಂಟ್ರೋಲ್ ಮಾಡ್ಬೋದು ಸರ್ ನಾವು. ಒಳ್ಳೇದು ಸುರೇಶ್, ಇದುವರೆಗೆ ನಿಮ್ಮ ಸಾಕಷ್ಟು ಅನುಭವವನ್ನು ಹಂಚ್ಕೊಂಡಿರಿ ಯುವ ರೈತರಾಗಿ. ಮುಂದೆ ಏನ್ ಯೋಜನೆ ಇದೆ ನಿಮ್ದು, ಇನ್ನೂ ಒಕ್ಕಲ್ತನ ಚೆನ್ನಾಗಿ ಮಾಡ್ಕೊಳ್ತಕ್ಕಂತ ಪ್ಲಾನ್ ಗಳು ಏನಾರು ಮಾಡ್ಕೊಂಡಿರಿ ಸರ್? ಒಕ್ಕಲ್ತನನೇ ಮಾಡ್ಬೇಕಂತ ಐತೆ ಸರ್ ಪ್ಲಾನಿಂಗ್. ಆದ್ರ ನಮ್ಗ ಏನಾಗ್ತಾ ಇದೆ ಸರ್, ಎಲ್ಲರೂ ಭತ್ತ ಬೆಳೆದ್ರಿಂದ ಇದು ನಮ್ ಭತ್ತ ಬೆಳೆದ್ರಲ್ಲಿ ಏನ್ ಅಷ್ಟು ಮಾರ್ಜಿನ್ ಅಂತ ಅನಿಸ್ತಾ ಇಲ್ಲ ಸರ್. ಇವತ್ತಿನ ಮಾರ್ಕೆಟ್ ಈಗ ಆಲ್ರೆಡಿ ಕಟಾವ್ ಆಗ್ತಾ ಇದೆ ಸರ್ ಭತ್ತ, 1500 ರೂಪಾಯಿ ದರ ಐತೆ ಸರ್ 75 ಕೆಜಿಗೆ. ಆದ್ರೂ ತೋಂತ ಇಲ್ಲ ಸರ್, 1470-1480 ಕೇಳ್ತಾರೆ. ಈ ರೇಟಿಗೆ ಏನು ವರ್ಕೌಟ್ ಆಗಲ್ಲ ಸರ್. ಪರಿಹಾರ ಬೆಳೆ ಬೆಳಬೇಕಂಬದೈತೆ ಸರ್, ಐತೆ ಸರ್ ಪರಿಹಾರ ಅಂತಂದ್ರ. ಈಗ ಒಂದು 3 ಎಕರೆಯಲ್ಲಿ 1 ಎಕರೆ ಟೊಮೆಟೊ ಆಯ್ತು, 1 ಎಕರೆ ಆಲ್ಟರ್ನೇಟ್ ಕಾಯಿಪಲ್ಲೆ ಆಯ್ತು, ಇನ್ನೂ ಒಂದು ಏನಾದ್ರು. ನಮ್ದು ಬ್ಲಾಕ್ ಸೈಡ್ ಇರೋದ್ರಿಂದ ರೇಷ್ಮೆ ಒಂದು ಬೆಳೆಯಕ್ ಆಗ್ತಾ ಇಲ್ಲ ಸರ್, ನಮ್ ಭಾಗದಲ್ಲಿ ಬೆಳೆಯಕನ ಆಗಲ್ಲ ಸರ್. ಯಾಕಂದ್ರೆ ಎಲ್ಲ ಸುತ್ತಮುತ್ತ ಭತ್ತ ಬೆಳೆದ ರೇಷ್ಮೆ ಅದೇನು ಸುಳ್ಳು ಸರ್ ಬೆಳೆದು. ಅದಕ್ಕ ಯಾರನ್ನ ಸ್ಪ್ರೇ ಮಾಡಿದ್ರೆ ಸ್ಮೆಲ್ ಆಯ್ತು, ಗಾಳಿ ಮುಖಾಂತರ ಆಯ್ತು, ಬರ್ತಾ ಬರ್ಬಾರ್ದು ಸರ್ ಅದಕ್ಕೆ. ಹೌದೌದು, ಪಾಶನ ಬರ್ಬಾರ್ದು, ಹುಳಗಳು ಸತ್ತೋಗ್ಬಿಡ್ತಾವ. ಆಮೇಲೆ ಅದ್ರಲ್ಲಿ ಅದು ಬಿಟ್ಟು ಹೊರತುಪಡಿಸಿ ಏನಾದ್ರು ಬೇರೆ ಬೇರೆವೆಲ್ಲ ಬೆಳಿಬೇಕಂತ ಐತೆ ಸರ್. ಪಲ್ಯ ಐಟಮ್ ಆಯ್ತು, ಭತ್ತನು ಬೆಳಿಬೇಕು ಸರ್, ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಇದನ್ನು ಬೆಳಿಬೇಕು ಸರ್, ಸಾಧ್ಯ ಆದಷ್ಟು ಮಟ್ಟಿಗೆ ಅದನ್ನು ಬೆಳಿಬೇಕು ಸರ್. ನಿಮ್ಮ ಸಾಕಷ್ಟು ಅನುಭವವನ್ನ ಹಂಚ್ಕೊಂಡ್ರಿ, ಬಹಳಷ್ಟು ಆಸೆಗಳಿದಾವೆ. ಕೃಷಿ ಚೆನ್ನಾಗಿ ಮಾಡ್ಕೋಬೇಕು, ಹಿಂಗ್ ಮಾಡ್ಬೇಕು, ಆಮೇಲೆ ಸಾವಯವ ರೀತಿ ಒಳಗ ಮಾಡಿದಿರಿ, ಮೊದಲೆಲ್ಲ ಕೈ ಸುಟ್ಕೊಂಡಿಲ್ಲ, ನಿಮ್ಗೇನು ಒಳ್ಳೆ ಲಾಭ ಬರ್ತದೆ ಸಾವಯವ ಕೃಷಿ ಮಾಡೋದ್ರಿಂದ? ಏನ್ ಕೈ ಸುಟ್ಕೊಂಡಿಲ್ಲ ಸರ್, ಮಾರ್ಕೆಟಿಂಗ್ ಸ್ವಲ್ಪ 1 ವರ್ಷ ಕಷ್ಟ ಆಯ್ತು. ಆಮೇಲೆ ಎಲ್ಲ ಈ ಮಾರ್ಕೆಟಿಂಗ್ ಮಾಡ್ದಮ್ಮದಾದ ಸರ್ ಮಾಡ್ತೀರಿ, ಈಗೆಲ್ಲ ಹೋಗತ್ತೆ ಸಮಸ್ಯೆ. ಈಗೆಲ್ಲ ಪರಿಚಯ ಇದಾರೆ ಸರ್ 4 ಜನ, ನಾವು ನಮ್ಮ ರೈತರಿ, ನಾವು ಬೆಳೆದು ಅಂದ್ರೆ ಅವ್ರು ನಮ್ಮ ವಿಶ್ವಾಸದ ಮೇಲೆ ತೊಂಬರನ ಇದಾರೆ ಸರ್. ಒಳ್ಳೇದು ಸುರೇಶ್ ಅವರು, ನಿಮ್ಮ ವಿಚಾರ ಹಂಚಿಕೊಂಡದಕ್ಕೆ ಎಲ್ಲ ರೈತರ ಪರವಾಗಿ ತಮಗೆ ಧನ್ಯವಾದ. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ಜಂಬಲ್ದೆನ್ನಿ ಗ್ರಾಮದ ಎಂ ಸೂಗಪ್ಪ ಅವರ ಸಾವಯವ ಕೃಷಿ ಅನುಭವಗಳನ್ನು ಕೇಳಿದಿರಿ. ಈಗ ಕೇಳಿ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು. ರೈತ ಬಾಂಧವರೇ, ಈಗ ಹವಾಮಾನ ವರದಿ ಮತ್ತು ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ಕೇಳೋಣ. ಭಾರತ ಹವಾಮಾನ ಬೆಂಗಳೂರು ವಿಭಾಗದ ಮುನ್ಸೂಚನೆಯಂತೆ ರಾಯಚೂರು ಜಿಲ್ಲೆಯಲ್ಲಿ ಮುಂದಿನ 5 ದಿನಗಳಲ್ಲಿ ಯಾವುದೇ ಪ್ರಮಾಣದ ಮಳೆ ಆಗುವ ಸಾಧ್ಯತೆ ಇಲ್ಲ. ಗರಿಷ್ಠ ಉಷ್ಣಾಂಶ 37-39 ಡಿಗ್ರಿ ಸೆಲ್ಸಿಯಸ್ ಮತ್ತು ಕನಿಷ್ಠ ಉಷ್ಣಾಂಶ 25-26 ಡಿಗ್ರಿ ಸೆಲ್ಸಿಯಸ್ ಇರುವ ಸಾಧ್ಯತೆ ಇದೆ. ಅದೇ ರೀತಿ ಗರಿಷ್ಠ ಆರ್ದ್ರತೆಯ ಪ್ರಮಾಣ 70-74% ಮತ್ತು ಕನಿಷ್ಠ ಆರ್ದ್ರತೆ 30-33% ಇರುವ ಸಾಧ್ಯತೆ ಇದೆ. ಗಾಳಿಯ ವೇಗ ಸರಾಸರಿ 6-8 ಕಿಲೋಮೀಟರ್ ಪ್ರತಿ ಗಂಟೆಗೆ ಚಲಿಸುವ ಸಾಧ್ಯತೆ ಇದೆ ಎಂದು ರೈತ ಬಾಂಧವರಿಗೆ ಮುನ್ಸೂಚನೆಯನ್ನು ನೀಡಲಾಗಿದೆ. ಇನ್ನು ಹಿಂಗಾರು ಬೆಳೆ ಕಟಾವಾದ ಕೂಡಲೇ ಮಾಗಿ ಉಳುಮೆಯನ್ನು ಮಾಡಿದರೆ ಮಣ್ಣಿನಲ್ಲಿ ಅಡಗಿರುವ ಕೋಶಾವಸ್ಥೆಯಲ್ಲಿರುವಂತಹ ಕೀಟಗಳು ನಾಶವಾಗುವುದಲ್ಲದೆ ಮಣ್ಣಿನಲ್ಲಿ ಮಳೆ ನೀರಿನ ಶೇಖರಣಾ ಶಕ್ತಿಯೂ ಕೂಡ ಹೆಚ್ಚಾಗ್ತದೆ. ಮುನ್ಸೂಚನೆಯ ಪ್ರಕಾರ ಗರಿಷ್ಠ ಉಷ್ಣಾಂಶದಲ್ಲಿ ಏರಿಕೆಯಾಗುವ ಸಾಧ್ಯತೆ ಇರುವುದರಿಂದ ಸಾರ್ವಜನಿಕರು ಹಾಗೂ ರೈತ ಬಾಂಧವರು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕು. ಬೆಳೆ ಕಟಾವಾದ ಮೇಲೆ ಮಣ್ಣು ಪರೀಕ್ಷೆಗೆ ಮಣ್ಣು ಮಾದರಿ ಸಂಗ್ರಹಿಸಲು ಸೂಕ್ತವಾದಂತಹ ಸಮಯವಾಗಿದ್ದು ಎಕರೆಗೆ 5 ಜಾಗದಲ್ಲಿ ಜಿಗ್ಜಾಗ್ ಮಾದರಿಯಲ್ಲಿ 15-20 ಸೆಂಟಿಮೀಟರ್ ಆಳದಲ್ಲಿ ಮಣ್ಣನ್ನು ಸಂಗ್ರಹಿಸಿ ಮಿಶ್ರಣ ಮಾಡಿ 1 ಕಿಲೋಗ್ರಾಂನಷ್ಟು ಮಣ್ಣನ್ನು ಪರೀಕ್ಷೆಗೆ ಕೊಡಬೇಕು.

ಏ ನೈತಿ ಜೀವನದಾಗ ಹೋಗುದೊಮ್ಮೆ ಮಣ್ಣಾಗ, ಏ ನೈತಿ ಜೀವನದಾಗ ಹೋಗುದೊಮ್ಮೆ ಮಣ್ಣಾಗ, ಚಿಂತಿ ಇಲ್ಲದೆ ಕುಂದುರುವುದಾಯ್ತು ಜಂತಿಲ್ಲದ ಮನೆಯಾಗ, ಚಿಂತಿ ಇಲ್ಲದೆ ಕುಂದುರುವುದಾಯ್ತು ಜಂತಿಲ್ಲದ ಮನೆಯಾಗ, ಏ ನೈತಿ ಜೀವನದಾಗ ಹೋಗುದ